ಶ್ಲೋಕ ಮಾತುರ್ಮಾಲಾಭಿ ನಿಷ್ಪತ್ತಿ ನಿಷ್ಪನ್ನ ಮೇಯಮೇತಿ ತತ್ ಮೇಯಾಭಿಸಂಗತಂ ತಚ್ಚ ಮೇಯಾಭತ್ವಂ ಪ್ರಪದ್ಯತೆ ಸತ್ಯೇವಂ ವಿಷಯೌ ದ್ವೌ ಸ್ತಃ ಘಟೌ ಮೃಣ್ಮಯ ಧೀಮಯೌ ಮೃಣ್ಮಯೋ ಮಾನಮೇಯಃ ಮೃಣ್ಮಯೋ ಮಾನಮೇಯ ಸ್ಯಾತ್ ಸಾಕ್ಷಿ ಭಾಷ್ಯಸ್ತು ಧೀಮಯಃ. ದ್ವೌ ವಿಷಯೌ ಸ್ತಃ, ಒಂದು ಘಟವನ್ನು ನೋಡಿದಾಗ ಎರಡು ವಿಷಯಗಳು ಸ್ಪಷ್ಟವಾಗುತ್ತವೆ. ಒಂದು ಮೃಣ್ಮಯ ಘಟ ಅಂದರೆ ಮಣ್ಣಿನ ಮಡಿಕೆ, ಇನ್ನೊಂದು ಧೀಮಯ ಮನಸ್ಸಿನಲ್ಲಿ ಗ್ರಹಿಸಿದ ಮಡಿಕೆ. ಈ ಮೃಣ್ಮಯ ಅನ್ನುವಂಥದ್ದು ಮತ್ತು ಮನೋಮಯ ಅನ್ನುವಂಥದ್ದು ಯಾರಿಂದ ಗ್ರಹಿಸಲ್ಪಡ್ತವೆ? ಮೃಣ್ಮಯ ಅನ್ನೋದನ್ನು ಮನಸ್ಸು ಗುರುತಿಸ್ತದೆ. ಮೃಣ್ಮಯ ಮನಸ್ಸು ಗುರುತಿಸ್ತದೆ ಬುದ್ಧಿ ಇಂದ್ರಿಯ ಸಹಿತವಾಗಿ. ಆದರೆ ಮನಸ್ಸಿನಲ್ಲಿ ಇದು ನೋಡಿದೆಯಲ್ವೋ, ಅದನ್ನು ಯಾರು ಗುರುತಿಸ್ತಾರೆ? ಇದು ಮೃಣ್ಮಯ. ಕಣ್ಣು, ನಮ್ಮ ಸ್ಪರ್ಶ, ಶಬ್ದ ಎಲ್ಲವುಗಳಿಂದ ಗುರುತಿಸಿದೆ. ಅಲ್ಲಿ ಏನು ನಮ್ದೇನು ಸ್ವಾತಂತ್ರ್ಯ ಅಂತೂ ಏನು ಇಲ್ಲೇ ಇಲ್ಲ. ನಾವೇನು ಮಾಡಿಕೊಡ್ತೇವೆ? ಇದನ್ನು ಎಷ್ಟಿದ್ದದ್ದು, ಇದನ್ನು ಇದಕ್ಕಿಂತ ಚಿಕ್ಕದಾಗಿ ನೋಡ್ತೀನಿ ಅಂದರೆ ಆಗೋದಿಲ್ಲ, ಇದಕ್ಕಿಂತ ದೊಡ್ಡದಾಗಿ ನೋಡ್ತೀನಿ ಅಂದರೆ ಆಗೋದಿಲ್ಲ. ಆದರೆ ಈಗ ಮನಸ್ಸಿನಲ್ಲಿ ಇದು ಮೂಡಿದೆಯಲ್ವೋ, ಅದನ್ನು ಯಾರು ನೋಡ್ತಾರೆ? ಇದನ್ನು ಕಣ್ಣು ಕಿವಿ ಮೂಗು ನಾಲಿಗೆ ಮಾತ್ರ ಸ್ಪರ್ಶ ಆಸ್ತಿ ಕೊಡುತ್ತೆ ಚಂದ. ಮನಸ್ಸಿನೊಳಗೆ ಆನೆ ಮೂಡಿದೆಯಲ್ವೋ, ಆನೆಯನ್ನು ಯಾರು ಯಾರು ನೋಡ್ತಾ ಇದ್ದಾರೆ? ಯಾರು ಸಾಕ್ಷಿ ಭಾಷ್ಯ ಸ್ಥಿತಿ ಸಾಕ್ಷಿ, ಇದು ಯಾವ ಸಾಕ್ಷಿ? ಸಚ್ಚಿದಾನಂದ ಸಾಕ್ಷಿ ಅಲ್ಲ, ಇದು ಚಿದಾಭಾಸ ಸಾಕ್ಷಿ. ಆ ಅಂತಃಕರಣದಲ್ಲಿ ಏನು ಚೈತನ್ಯದ ಪ್ರತಿಬಿಂಬ ಮೂಡಿದೆ, ಅಂತೆ ಚೈತನ್ಯದಂತನೇ ನಡ್ಕೊಳ್ತಾ ಇದೆ. ಇವ ಅದಕ್ಕೆ ಚಿದಾಭಾಸ ಅಂತ ನಾವು ಮುಂಚೆ ಕರೆದಿದ್ದೇವೆ, ಚೈತನ್ಯದ ಆಭಾಸ ಅಂತ ಕರೆದಿದ್ದೀವಿ, ಪ್ರತಿಬಿಂಬ ಅಂತ ಕರೆದಿದ್ದೀವಿ. ಅದು ಪ್ರತಿಬಿಂಬ ಸಾಕ್ಷಿಯಾಗಿ ನೋಡ್ತಾರೆ. ಮತ್ತು ಎರಡು ನಮಗೆ ಪ್ರಾಪ್ತವಾದವು. ಈ ಎರಡರಲ್ಲಿ ಯಾವುದನ್ನ ನಾವು ಬಿಡಿಸ್ಕೋಬೇಕು, ಯಾವುದನ್ನ ಇಟ್ಕೋ, ಯಾವುದನ್ನು ಬಿಡಿಸ್ಕೋಬೇಕು, ಯಾವುದನ್ನು ಇಟ್ಕೋಬೇಕು? ಅನ್ವಯ ವ್ಯತಿರೇಕಾಭ್ಯಾಂ ಧೀಮಯೋ ಜೀವಬಂಧ ಕೃತ ಸತ್ಯಸ್ಮಿನ್ ಸುಖ ದುಃಖೇ ಸ್ತಃ ತಸ್ಮಿನ್ನ ಸತಿ ನ ದ್ವಯಂ. ಅನ್ವಯ ವ್ಯತಿರೇಕಾಭ್ಯಾಂ ಧೀಮಯೋ ಜೀವಬಂಧ ಕೃತ ಸತ್ಯಸ್ಮಿನ್ ಸುಖ ದುಃಖೇ ಸ್ತಃ ತಸ್ಮಿನ್ ನಸತಿ ನ ದ್ವಯಂ ತಸ್ಮಿನ್ ನಸತಿ ನ ದ್ವಯಂ ಅನ್ವಯ ವ್ಯತಿರೇಕಾಭ್ಯಾಮ್ ಒಂದು ಎರಡು ಶಬ್ದ ಅರ್ಥ ಆಗಷ್ಟು ಆಗಲಿ ತನಿಖೆ ಶಬ್ದ ಒಂದು ಒಂದರ ಇರುವಿಕೆಯನ್ನು ಗುರುತಿಸಿದಾಗ ಕೇಳ್ಕೊಳ್ಳಿ ಒಂದರ ಇರುವಿಕೆಯನ್ನು ಗುರುತಿಸಿದಾಗ ಗುರುತಿಸುವನು ನಾನು ಎಲ್ಲಿದ್ದೇನೆ ಅಂತ ಪ್ರಶ್ನಿಸ್ಬೇಕು. ನಾನು ನಿಮಗೆ ವಿವರಿಸ್ತಾ ಇರೋದು ಅನ್ವಯ ವ್ಯತಿರೇಕ ಅಂದ್ರೆ ಏನು, ಎಲ್ಲಿದ್ದೇನೆ ನಾನು ಅಂತ ನನ್ನ ಕನ್ಫರ್ಮ್ ಆಗಿದ್ದೆ ಆದರೆ ಎಲ್ಲಿ ಏನನ್ನ ಗುರುತಿಸಲು ಸಾಧ್ಯವೋ ಅದನ್ನು ನಾನು ಗುರುತಿಸ್ತೇನೆ. ಎಲ್ಲಿಂದ ಗುರುತಿಸ್ತೇನೆ? ಇದ್ದಲ್ಲಿಂದ ಗುರುತಿಸ್ತೇನೆ. ಇದ್ದದ್ದು ಅದು ಅನ್ವಯ, ಯಾವುದು ಗುರುತಿಸಲ್ಪಡ್ತದೆ ಅದು ವ್ಯತಿರೇಕ. ಈಗ ರೂಮ್ನಲ್ಲಿ ನಾವಿಲ್ಲ, ಎಲ್ಲಿದ್ದೇವೆ ನಾವೀಗ? ಹಾಲ್ನಲ್ಲಿದ್ದೇವೆ. ಹಾಲ್ನಲ್ಲಿ ಇದ್ದುಕೊಂಡು ರೂಮ್ನಲ್ಲಿ ಇಲ್ಲ ಅನ್ನೋದು ನಮ್ಮ ಗುರುತಿಸಿ. ಹಾಲ್ನಲ್ಲಿ ಇದ್ದುಕೊಂಡು ರೂಮ್ನಲ್ಲಿ ಇಲ್ಲ ಅನ್ನೋದು ಗುರುತಿಸಿ. ಅಂದ್ರೆ ಏನಾಯ್ತು? ಈಗ ಹಾಲ್ನಲ್ಲಿ ಅನ್ವಯವಾಯಿತು, ರೂಮ್ನಲ್ಲಿ ವ್ಯತಿರೇಕ. ಇಲ್ಲಿಂದ ಗಂಗಾ ತಟ ಕೂರ್ತೀವಿ, ತಟದಲ್ಲಿ ಅನ್ವಯವಾಯಿತು, ಹಾಲು ವ್ಯತಿರೇಕ. ಇದು ಒಂದು ವೇದಾಂತ ವಿಚಾರದಲ್ಲಿ ಒಂದು ಪ್ರಕ್ರಿಯೆ, ಅನ್ವಯ ವ್ಯತಿರೇಕ ಪ್ರಕ್ರಿಯೆ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಉದಾಹರಣೆ ಐದು ಕೋಶಗಳು. ಇದು ಯಾವುದು ಯಾವುದಕ್ಕಿಂತ ಸೂಕ್ಷ್ಮ ಅಲ್ಲಿ ನಾವು ನಿಂತ್ಕೊಂಡ್ರೆ ಅದು ಅನ್ವಯ, ಎಲ್ಲಿಂದ ಬಂದು ನಿಂತ್ಕೊಂಡ್ವೋ ಅದು ವ್ಯತಿರೇಕ. ಅರ್ಥಾತ ಸುಮ ಅನ್ನಮಯ ಈ ಶರೀರಕ್ಕಿಂತ ಸೂಕ್ಷ್ಮ, ಸೂಕ್ಷ್ಮ ಶರೀರ ಅದು ಪ್ರಾಣಮಯ. ಪ್ರಾಣಮಯದಲ್ಲಿ ನಿಂತ್ಕೊಂಡ್ಬಿಟ್ವಿ ಅಂತಂದ್ರೆ ಅನ್ನಮಯ ಏನಾಯ್ತು? ನಾನೇನು ಹೇಳಿದೆ ನಿಮಗೆ, ಎದುರಿಗೆ ಶರೀರ ಕುಳಿತಿರಲಿ ಅಂತ. ಅದು ಕುತ್ಕೊಂಡೇ ಬಿಡ್ತದ. ನಿಮಗೆ ಯಾಕೆ ಏನೂ ಗೊತ್ತಾಗೋದಿಲ್ಲ ಅಂದ್ರೆ, ಮತ್ತು ಇಷ್ಟು ಜಲ್ದಿ ಮುಗೀತಲ್ಲ ಮೆಡಿಟೇಷನ್ ಅಂತ ಅನಿಸಿದ್ರೆ ಯಾಕೆ ಗೊತ್ತಾ? ನೀವೇನೂ ಮಾಡಿರೋದಿಲ್ಲ. ನಿಮ್ಮೆಲ್ಲರ ಮನಸ್ಸು ಬುದ್ಧಿಗಳು ನನ್ನ ಕೈಯಲ್ಲಿ ಅದು ಕೂಡಿದ್ರೆ ಕೂಡ್ತದ, ಹೇಳಿದ್ರೆ ಹೇಳ್ತದೆ, ಮಾಡಿದ್ರೆ ಮಾಡ್ತದೆ. ನಾನೇನು ನಿಮಗೆ ಹಿಪ್ನೋಟೈಸ್ ಮಾಡಿಲ್ಲ. ಇನ್ಫ್ಯಾಕ್ಟ್ ನಾನು ಮತ್ತೆ ಮತ್ತೆ ಎಚ್ಚರ ಎಚ್ಚರ ಅಂದು ನಿಮಗೆ ಮಾರ್ಗದರ್ಶನ ಕೊಡ್ತಿರ್ತೇನೆ. ಅಲ್ಲಿ ಏನು ಈಗ ಎದುರುಗಡೆ ಶರೀರ ಕೂತ್ಕೊಂಡಿದೆ, ಅದರಿಂದ ನಾವು ವ್ಯತಿರೇಕ ಆಗ್ತೀವಿ. ಅದನ್ನು ವ್ಯತಿರೇಕ ಆಗಿದ್ದರಿಂದಾಗಿ ಶರೀರ ಜಡ ಆಗಿಬಿಡ್ತದೆ. ಹೀಗೆ ಇಟ್ಕೊಂಡಿರ್ತೀರಿ, ನಿಮಗೆ ಜಡತ್ವ ಗೊತ್ತಾಗ್ಬಿಡುತ್ತೆ. ನೊಣ ಬಂದು ಎಚ್ಚರ ಇರ್ತದೆ, ಆದರೆ ಆ ನೊಣ ಹಿಂಗೆ ಮಾಡ್ಕೋಬೇಕು ಅಂತ ಮನಸ್ಸಾಗೋದಿಲ್ಲ. ಮಾಡ್ಬೋದಲ್ಲ, ಹಿಂಗೆ ಕೈ ಮ್ಯಾಲೆ ಹೋಗೋದೇ ಇಲ್ಲ. ಮಾಡ್ಬೇಕು ಮನಸ್ಸಾದ್ರೂ ಹೋಗೋದಿಲ್ಲ. ಕಾಲು ಜೋ ನಡೆದಿರ್ತವೆ, ಆದ್ರೂ ಕಾಲು ಅಲಗಾಡಿಸ್ಬೇಕು ಅನ್ನಿಸಾಗೋದಿಲ್ಲ. ಯಾಕಾಗೋದಿಲ್ಲ? ಚೆನ್ನ ವ್ಯತಿರೇಕ ಆಗ್ಬಿಡ್ತಾಗಲೇ ನಾ ಬೇರೆ ಆಗ್ಬಂದ್ಬಿಟ್ಟೆ, ಅನ್ವಯ ಆಗ್ಬಿಡ್ತೀಗ. ಹೀಗೆ ನೀವು ಸುಮ್ಮನೆ ಉದಾಹರಣೆಗಳನ್ನು ಹೇಳಿದೆ, ಇಲ್ಲೇನು ಸಂಬಂಧ ಇಲ್ಲ, ಅದು ನಿಮ್ಗೆ ಅರ್ಥ ಆಗಲಿ ಅಂತ ಸ್ವಲ್ಪ. ಇದು ಎಷ್ಟು ವಿಚಿತ್ರ ಈ ಕ್ಯಾಂಪ್ ಅಂದ್ರೆ, ಒಂದೊಂದು ಹಂತದಲ್ಲಿಯೂ ನಾ ಪೀಠಕ್ಕೆ ಹಾಕೋತ ಹೋಗ್ಬೇಕು, ಕ್ಲಾಸ್ ಶ್ಲೋಕನೂ ಮುಗಿಸ್ಬೇಕು, ಸಬ್ಜೆಕ್ಟು ಮುಗಿಸ್ಬೇಕು. ನಾನು ದೊಡ್ಡ ಸರ್ಕಸ್ ಇದು, ಬಹಳ ದೊಡ್ಡ ಸರ್ಕಸ್. ಎನಿವೆ, ಸೊ ಈಗ ನಾವು ಅನ್ವಯ ವ್ಯತಿರೇಕ ಪದ್ಧತಿಯಿಂದ ಈ ಎರಡರಲ್ಲಿ ಯಾವುದನ್ನ ಇಟ್ಕೋಬೇಕು, ಯಾವುದನ್ನ ಬಿಡಬೇಕು ಅಂತ ನಿರ್ಣಯ ಮಾಡಬೇಕು. ಗೊತ್ತಾಯ್ತಾ? ಹೇಗಪ್ಪ ಅಂದ್ರೆ, ಅವ್ರು ಹೇಳ್ತಾರೆ ಒಂದಂತು ಈಶ್ವರ ಜಗತ್ತು. ಈ ಜಗತ್ತು ಈಶ್ವರ ಜಗತ್ತು. ಇದನ್ನ ಹಿಡ್ಕೋಬೇಕು ಬಿಡಬೇಕು ಅನ್ನೋ ಪ್ರಶ್ನೆನೇ ಇಲ್ಲ. ಎರಡರಲ್ಲಿ ಒಂದಂತು ಕ್ಯಾನ್ಸಲ್ ಆಯ್ತೀಗ. ಇದನ್ನ ಹಿಡ್ಕೋಬೇಕು ಬಿಡಬೇಕು ಅನ್ನೋ ಪ್ರಶ್ನೆ ಇಲ್ಲ. ಯಾಕೆ ಇದನ್ನ ಇಟ್ಕೋಬೇಕು ಅಂತ ಯಾಕೆ ನಾವು ವಿಚಾರ ಮಾಡಬಾರ್ದು? ನಿನಗೆ ಇಟ್ಕೊಂಬ ಅಧಿಕಾರನೂ ಇಲ್ಲ. ಇದನ್ನ ಬಿಡಬೇಕು ಅಂತ ಯಾಕೆ ವಿಚಾರ ಮಾಡಬಾರ್ದು? ಬಿಡ್ಲಿಕ್ಕೂ ಅಧಿಕಾರ ಇಲ್ಲ. ಇದು ಇದೇ ಇದೆ ಅಷ್ಟೇ. ನಕ್ಷತ್ರ ಇದೇ ಇದೆ, ಸೂರ್ಯ ಇದ್ದಾನೆ ಇದ್ದಾನೆ, ಆಕಾಶ ವಾಯು ಇವೇ ಇವೇ. ಯಾಕದು ಹೀಗಿದೆ ಪ್ರಶ್ನೆ ಮಾಡಬೇಡ. ಇದು ಹೀಗಿದ್ರೆ ಚೆನ್ನಾಗಿತ್ತಲ್ಲ, ನಿನಗೆ ನೋವಾಗ್ತದೆ. ಈಶ್ವರ ಜಗತ್ತನ್ನ ಈಶ್ವರನಿಗೆ ಬಿಟ್ಬಿಡಿ, ಗೊತ್ತಾಯ್ತಾ? ಈ ಜೀವ ಜಗತ್ತದಲ್ಲ, ಇದು ನಮಗೆ ನಿಜವಾಗಿಯೂ ಸಮಸ್ಯೆ ಮಾಡಿದೆ. ಈ ಜೀವ ಜಗತ್ತಿನಿಂದ ನನ್ನನ್ನು ನಾನು ಹೇಗೆ ಬೇರ್ಪಡಿಸ್ಕೋಬೇಕು ಅನ್ನುವಂಥದ್ದನ್ನ ಒಂದು ಕ್ಷಣ ನೋಡಿ. ಹೇಗೆ ಅಂತಂದ್ರೆ, ಮನಸ್ಸು ಇರುವಾಗ ನಮಗೆ ಸುಖ ದುಃಖ ನೋವು ಇರ್ತದೆ. ಮನಸ್ಸು ಇಲ್ಲದೇ ಇದ್ದಾಗ, ಹಾಗಾದ್ರೆ ಮನಸ್ಸು ಸುಖ ದುಃಖಗಳು ನೋವುಗಳು ಆಘಾತಗಳು ಜಗತ್ತಿಗೆ ಸೇರುತ್ತ ಇನ್ನು ಮನಸ್ಸಿಗೆ ಸೇರಿದ? ಇದಕ್ಕೆ ಅನ್ವಯ ವ್ಯತಿರೇಕ ಅಂತ ಕರೀತ. ಅನ್ವಯ ವ್ಯತಿರೇಕಾಭ್ಯಾಮ್ ಧೀಮಯ ಜೀವ ಬಂಧಕೃತ. ಇದೇನು ಧೀಮಯ ಇದೆ, ಇದು ಮನೋಮಯವಾದ ಜಗತ್ತಿದೆ. ಯಾವುದು ಜೀವ ಜಗತ್ತು ಅಂದ್ರೆ ಜೀವನ ಜಗತ್ತು ಅಂತ ಕರೆದಿದ್ದೇವೋ ಈ ಜೀವನ ಜಗತ್ತು, ಇದು ಇವನಿಗೆ ಬಂಧನವನ್ನು ಉಂಟು ಮಾಡಿದೆ. ಈಶ್ವರ ಜಗತ್ತದಲ್ಲ, ಅದು ನಮಗೆ ಬಂಧನ ಮಾಡಿಲ್ಲ, ಅದು ನಮಗೆ ಯಾವ ನೋವು ಕೊಟ್ಟಿಲ್ಲ, ಅದರಿಂದ ನಮಗೆ ಯಾವ ಆಘಾತವೂ ಆಗಿಲ್ಲ. ಪರ್ವತ ಇದೆ ಇದೆ, ಗಾಳಿ ಇದೆ ಇದೆ, ಸುನಾಮಿ ಬಂದಿದೆ ಬಂದಿದೆ, ಸಮಯ ದೇಶ ಕಾಲ ನಮ್ಮ ಯಾರ ಕೈಯೊಳಗೂ ಇಲ್ಲ. ಘಟನೆ ಸಂಬಂಧಗಳು, ಆದ್ರೆ ಈ ಮಧ್ಯದಲ್ಲಿ ಇವನಿದ್ದಾನಲ್ಲ ಜೀವ, ಇವನು ತನ್ನದೇ ಆದಂಥ ಪ್ರಪಂಚವನ್ನು ತಾನು ಹೆಣಿಸ್ಕೊಂಡಿದ್ದಾನೆ. ಇವ್ರು ನನಗಿಷ್ಟ, ಇವ್ರು ನನಗಿಷ್ಟ ಇಲ್ಲ, ಇವ್ರು ನನಗೆ ಬೇಕು, ಇವ್ರು ಬೇಡ, ಇದರಿಂದ ನನಗೆ ದೂರ ಆಗಬೇಕಾಗಿದೆ, ಇದರ ಸಮೀಪ ಹೋಗಬೇಕಾಗಿದೆ, ಹೀಗೆ ಮಾಡಿದ್ರೆ ಪಾಪ, ಹೀಗೆ ಮಾಡಿದ್ರೆ ಪುಣ್ಯ, ಹೀಗೆ ಮಾಡಿದ್ರೆ ಧರ್ಮ, ಹೀಗೆ ಮಾಡಿದ್ರೆ ಅಧರ್ಮ. ಅರ್ಥಾತ್ ವಿಘ್ನ ಕುರುಮೆಯ ದೇವರು ಮೃಣ್ಮಯ, ಇದು ಈಶ್ವರ ಜಗತ್. ಜೀವನ ಜಗತ್ ಯಾವುದು? ಇದು ಇನ್ನು ಸ್ವಲ್ಪ ಕೆಂಪಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಯಾರ ಜಗತ್ತು? ಜೀವನ ಜಗತ್ತು. ಸಾವಿರ ಕೈಗೆ ಯಾಕೋ ಸಣ್ಣದ ಅನಿಸ್ತದೆ, ಸ್ವಲ್ಪ ದೊಡ್ಡದಾಗಿತ್ತಂದ್ರೆ ಚೆನ್ನಾಗಿತ್ತು. ಹಿಂಗೆ ತೋರಿಸ್ತದೆ. ಇದು ಯಾರ ಜಗತ್ತು? ಈಗೇನಿದೆಯೋ ಇದು ಈಶ್ವರ, ಹೌದಾ? ಆದ್ದರಿಂದ ನಮಗೆ ನಿಜವಾಗಿ ಬಂಧಿಸಿದ್ದು ಯಾವುದು ಅಂತಂದ್ರೆ ಮೃಣ್ಮಯ ಘಟ ಅಲ್ಲ, ಧೀಮಯ ಘಟ, ಮನೋಮಯ ಘಟ, ಅದು ನಮ್ಮನ್ನು ಬಂಧಿಸಿದೆ. ಹೀಗಾಗಿ ಯಾವಾಗ ಮನಸ್ಸು ಇದೆಯೋ, ಕೇಳ್ಕೊಳ್ಳಿ, ಯಾವಾಗ ಮನಸ್ಸು ಇದೆಯೋ ಅಸ್ಮಿನ್ ಸುಖ ದುಃಖೇ ಸತಿ ಸ್ತಃ. ಅಸ್ಮಿನ್ ಸುಖ ದುಃಖೇ ಸ್ತಃ, ಈ ಸುಖ ದುಃಖಗಳು ಮನಸ್ಸು ಇರುವಾಗ ಇರ್ತಾವೆ. ನ ಸತಿ, ಅವು ಇರಲೇ ಇಲ್ಲ ಅಂತಂದ್ರೆ ದ್ವಯಂ, ಇವು ಎರಡು ಇರುವುದಿಲ್ಲ. ಅದು ಇದ್ರೆ ಸುಖ ದುಃಖಗಳು ಇರ್ತವೆ, ಅದು ಇಲ್ಲ ಅಂದ್ರೆ ಸುಖ ದುಃಖ ಇರುವುದಿಲ್ಲ. ಆದ್ರೆ ಈಗ ನಾವು ಯಾವುದರಿಂದ ವ್ಯತಿರೇಕ ಮಾಡ್ಕೋಬೇಕು? ನಾವು ಮನಸ್ಸ ಮನೋಮಯ ಜಗತ್ತನ್ನ ವ್ಯತಿರೇಕ ಮಾಡ್ಕೋಬೇಕು, ಅದರಿಂದ ಬಿಡುಗಡೆಯನ್ನು ಹೊಂದಬೇಕು. ಅದರಿಂದ ಬಿಡುಗಡೆ ಹೊಂದೋದು ಭಾರಿ ಸುಲಭವಾದ ಮಾರ್ಗ. ಹೇಗಿದೆಯೋ ಹಾಗೆ ಸ್ವೀಕರಿಸ್ಬಿಟ್ರೆ ಆಗ ಹೇಗಿದೆ ಹಾಗೆ ಸ್ವೀಕರಿಸ. ನನ್ನ ಮಗ ನನ್ನ ಮಾತ ಕೇಳಂಗಿಲ್ಲ, ಅವ ಕೇಳಬೇಕಂತ ಏನ್ ನಿಯಮ ಅದ? ಅವ ಕೇಳಬೇಕು ಅಂತ ನಿಯಮ ಇಲ್ಲದೆ ಹೇಳಿದಾಗ ಕೂಡ ಅವ ನನ್ನ ಮಾತ ಕೇಳೋದಿಲ್ಲ ಅಂತ ದುಃಖ ಪಡೋ ಅವಶ್ಯಕತೆ ಯಾಕೆ? ಅವ ಕೇಳಬೇಕು. ಈ ನಿಯಮ ಯಾರು ಹಾಕಿದ್ರಿ? ಇದು ನಾನೇ ಹಾಕೊಂಡೆ. ಮೊದಲು ನಿಯಮ ಹಾಕೊಂಡ್ಬಿಡೋದು, ಆಮೇಲೆ ಅದು ಜರುಗದೆ ಇದ್ದಾಗ ಸಫರ್ ಆಗೋದು. ಒಂದು ರೋಗ ಇದೆ, ಆ ರೋಗದಲ್ಲಿ ಏನಾಗ್ತದೆ? ನಿನಗೆ ಅಂಟ್ಕೊಂಡ ಕೈ, ನಿನಗೆ ಅಂಟ್ಕೊಂಡ ಕಾಲು. ಇಷ್ಟು ವರ್ಷ ನಿನ್ನ ಮಾತು ಕೇಳ್ತಾ ಇದ್ದಂತ ಕೈ ಕಾಲು ನಿನ್ನ ಮಾತು ಕೇಳಿದೆ ಗೊತ್ತದೆ ಅಲ್ಲ. ಅದಕ್ಕೇನಂತಾರೆ? ಪಾರ್ಶ್ವವಾಯು. ಪಾರ್ಕಿನ್ಸನ್ ಸ್ವೇನಿವೆ. ನಿನ್ನ ಮಾತು ಕೇಳಂಗಿಲ್ಲ, ನಿನಗೆ ಅಂಟ್ಕೊಂಡ, ನಿನಗೆ ಅಂಟ್ಕೊಂಡ ಕೈನ ನಿನ್ನ ಮಾತು ಕೇಳಂಗಿಲ್ಲ, ನಿನ್ನ ಮಗ ನಿನಗೆ ಅಂಟ್ಕೊಂಡ. ಅವ ನಿನ್ನ ಮಾತು ಕೇಳಬೇಕು ಅಂತ ಅಂದ್ಕೊಂಡ್ರೆ ಇದು ಯಾರ ಜಗತ್ತಿದೆ? ಯಾಕಪ್ಪ ಅನ್ಕೊಳಕ್ ಹೋಗ್ಬೇಕು? ಬಸ್ ಬಿಡುಗಡೆ ಆಗ್ಬೇಕಾದ್ದು ಈ ಬಂಧನದಿಂದ ಬಿಡುಗಡೆ ಆಗ್ಬೇಕು. ಸುಮ್ಮನೆ ದೇವ್ರಿಗೆ ಕಣ್ಣಿಲ್ಲ, ನನಗೆ ಕಷ್ಟ ಕೊಡ್ತಾನೆ, ನನ್ನ ಮಾತೇ ಕೇಳಂಗಿಲ್ಲ, ನಾನು ಯಾನೆ ಎಷ್ಟು ಮಾಡ್ಬೇಕು ಏನಂತ ಹದಿನಾಲ್ಕೇ ದಿವಸದ ಕೂಸು. ಹದಿನಾಲ್ಕೇ ದಿವಸ ಇವತ್ತು ಬೆಳಿಗ್ಗೆ ನಾಲ್ಕೂವರೆಗೆ ಬದುಕುವ ಹದಿನಾಲ್ಕೇ ದಿವಸದ ಕೂಸು ಮಣಿಪಾಲ್ ಹಾಸ್ಪಿಟಲ್. ಅದು ಬ್ಲಡ್ ಕ್ಲಾಟ್ ಆಗ್ಬಿಟ್ಟದೆ ಬ್ರೈನ್ ಒಳಗೆ. ಎರಡು ಆಪರೇಷನ್ ಈಗಾಗಲೇ ಆಯ್ತು. ಆಮೇಲೆ ಅದೇನಂತಾರೆ, ಹಿಸ್ಟೀರಿಯಾ ಏನಂತಾರೆ, ಫಿಟ್ಸ್ ಬೇರೆ ಬಗ್ಗೆ. ಹದಿನಾಲ್ಕು ದಿನದ ಕೂಸ್, ಹದಿನಾಲ್ಕೇ ದಿನ. ಆ ತಾಯಿ ಕೇಳ್ತಾರೆ, I want my baby back, I want my baby back, mommy bless me, I want my baby back. ಈ ಎರಡು ಸಂಗತಿ. Either doctor has to help us, or ಈಶ್ವರ has to. ಈಗ ನಿನ್ನ ಕೈಯೊಳಗೆ ಏನಿದೆ? ಇವೆರಡೂ ಇವೆ. ಇವೆರಡು ನಿನ್ನ ಕೈಯೊಳಗಿದೆ. ಡಾಕ್ಟರ್ಗೆ ನೀನು ಪ್ರಾರ್ಥನೆ ಮಾಡಬೇಕು, ನನ್ನ ಮಗು ಬದುಕಿಸಿಕೊಡ್ತೀನಿ. ಡಾಕ್ಟರ್ ಏನು ಉತ್ತರ ಕೊಡ್ತಾರೆ? ನನ್ನ ಪ್ರಯತ್ನ ಮಾಡ್ತೀನಿ, ಏನ್ ಭಾರ ಅಲ್ಲ, ದೇವ್ರ ಮೇಲೆ ಭಾರ ಹಾಕಿ ಅವ್ರು ಪ್ರೇಯರ್ ಮಾಡಿ ಪ್ರಾರ್ಥನೆ ಮಾಡಿ ಹೋಗ್ನೇವ ಹೆಜ್ಜ ಭಿಕ್ಷ ಜಾಸ್ತಿ ಕಾಸು ಆಗ್ತದೆ. ನಮ್ಮ ಪ್ರಯತ್ನ ನಾವು ಮಾಡ್ತೀವಿ. ಆಮೇಲೆ ಮುಂದೆ ಇನ್ನೊಂದು ಏನಾಗಲಿ, ಇನ್ನೊಂದು ನಾವು ಮಾಡ್ಬೇಕಾದ್ದು, ಏ ದೇವರೇ ಬಾರೋ ಇಲ್ಲಿ ಬಾಳಾದ್ರೆ ಏನ್ ಮಾಡೋದು? ಈಶ್ವರ ಪ್ರಾರ್ಥನೆ. ಈ ಮೂರು ಮಧ್ಯದಲ್ಲಿ ಸ್ವಾಮಿ ಏನ್ ಮಾಡ್ಬೇಕು ಅಲ್ಲ, ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಅದೇ ಮಧ್ಯರಾತ್ರಿ ನಾಲ್ಕೂವರೆ ಎರಡೂವರೆ ಮೂರುವರೆ ಅದು ಪ್ರಶ್ನೆ ಅಲ್ಲ. ಆಮೇಲೆ ನಾನು ನಿಮಗೆ ಹೇಳಿದೆ, ನನ್ನ ಫೋನ್ ನಾನೇ ತಗೊಳ್ತೀನಿ, ಬೇರೆ ಯಾರು ತಗೊಳ್ಳಲ್ಲ ಅಂತ. ಸೊ 24 ಗಂಟೆ ನನ್ನ ಜೊತೆ ಇರ್ತದನ್ನು ಹೇಳಿದೆ ನಿಮಗೆ. ಅದ್ರ ಒಂದು ಉದಾಹರಣೆ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಇವುಗಳೆಲ್ಲದರ ಮಧ್ಯದಲ್ಲಿಯೂ ಕೂಡ ನಾನು ಆ ತಾಯಿಗೆ ಸಮಾಧಾನ ಹೇಳಬೇಕು. ಇಂಥವು ಎಷ್ಟು. ಸೊ ಇಲ್ಲಿ ಎರಡು ಸಂಗತಿ ಇದೆ. ನನ್ನ ಪ್ರಯತ್ನ ಏನು ಆಸ್ ಎ ಮದರ್, ನನ್ನ ಪ್ರಯತ್ನ ಏನು, ಅದನ್ನು ನಾನು ಮಾಡಬಹುದಷ್ಟೇ. ನಾನು ಹೇಳಿದೆ ಇಷ್ಟು ಮಾತ್ರ ನೀವು ಮಾಡ್ಲಿಕ್ಕೆ ಸಾಧ್ಯ, ನೀವು ಪ್ರೇಯರ್ ಮಾಡು. ಡಾಕ್ಟರ್ ತಮ್ಮ ಕೆಲಸ ತಾವು ಮಾಡ್ತಾರೆ, ವೈದ್ಯರಿಂದನೂ ನಾವು ಕಲ್ತ್ಕೊಂಬಿಡಂತೆ. ಕರ್ತವ್ಯ ಅಂದ್ರೆ ಏನು ಅಂತ ವೈದ್ಯರಿಂದ ಕಲಿಬೇಕು. ಅವರ ಮನಮುಟ್ಟ, ಯಾಕಂದ್ರೆ ಅವರಿಗೆ ಮಗು ಅದೊಂದು ವಸ್ತು ಅಷ್ಟೇ. ಆದರೆ ತಾಯಿಗೆ ವಸ್ತು ಅಲ್ಲ, ಅದೇನದು ನನ್ನ ಮಗು ಮೈ ಬೇಬಿ. ತಾಯಿಗೆ ಅದು ಮಗು, ಆದ್ರೆ ಡಾಕ್ಟರ್ಗೆ ಅದು ಒಂದು ವಸ್ತು. ವಸ್ತುವನ್ನು ಅಟೆಂಡ್ ಆಗೋದು ಭಾರಿ ಸುಲಭ, ಮಗುವನ್ನು ಅಟೆಂಡ್ ಆಗೋದು ಭಾರಿ ಕಷ್ಟ. ಏಕೆಂದ್ರೆ ಮಗು ಅಂದಾಗ ಅದರೊಳಗೆ ಎಲ್ಲ ಇಮೋಷನ್ಸು ಎಲ್ಲ ಸೇರ್ಕೊಂಡ್ಬಿಡ್ತಾವೆ, ಸೈಕಾಲಜಿ ಎಲ್ಲ ಸೇರ್ಕೊಂಡ್ಬಿಡ್ತಾವೆ. ಸೊ ಕರ್ತವ್ಯ ಇಷ್ಟದ ಅಷ್ಟೇ. ಅಂದ್ರೆ ಪ್ರತಿಕ್ರಿಯಾ ಶೂನ್ಯವಾಗಿ ನಾವು ನಮ್ಮ ವ್ಯವಹಾರಗಳನ್ನು ಮಾಡ್ತೇವೆ. ಅಲ್ಲಿ ಯಾವುದೇ ಪ್ರಕಾರವಾದಂತಹ ರಿಯಾಕ್ಷನ್ ಪ್ರತಿಕ್ರಿಯೆ ಇರಬಾರ್ದು. ಆವಾಗ ನಾವು ಸ್ವೀಕಾರ ಮಾಡಿ ಶುರು ಮಾಡ್ತೀವಿ. ಸ್ವೀಕಾರ ಮಾಡಿದ್ವಿ ಅಂತಂದ್ರೆ ನಮ್ಮ ಪ್ರತಿಕ್ರಿಯೆ ಬರೋದಿಲ್ಲ. ಯಾಕೆಂದ್ರೆ ಆಲ್ರೆಡಿ ಅಕ್ಸೆಪ್ಟೆಡ್. ಉಲ್ಕಾಪಾತ ನಮ್ಮಲ್ಲಿ ಯಾವ ಇಮೋಷನ್ಸ್ ಅನ್ನು ಹುಟ್ಟಿಸೋದಿಲ್ಲ. ಯಾಕೆ ಅಲ್ಲಿ ಯಾವ ಇಮೋಷನ್ಸ್ ಇಲ್ಲ. ಹೂ ಅರಳುತ್ತದೆ ಅರಳುತ್ತದೆ, ನಕ್ಷತ್ರ ಹೊಳಿತಾ ಇದೆ ಹೊಳಿತಾ ಇದೆ. ನಾನು ಏನೋ ಏನು ಯಾವುದು ಪ್ರತಿಕ್ರಿಯೆ ಮಾಡೋದಿಲ್ಲ. ಅದಕ್ಕೆ ಖುಷಿಯಾಗಿರ್ತದೆ, ಹಾ ಏನ್ ಚಂದ ಕಾಣ್ತದ, ಏನ್ ಖುಷಿ ಕೊಡ್ತು ನಿಮಗೆ. ಅಲ್ಲ ಒಂದ್ ಸೆಕೆಂಡ್ ವಿಚಾರ ಮಾಡ್ರಿ, ಏನ್ ಖುಷಿ ಕೊಡ್ತು ಸ್ವಾಮಿ, ಇಷ್ಟು ನಕ್ಷತ್ರಗಳ ರಾಶಿ ಇದೆ. ಸರಿ ನಕ್ಷತ್ರ ರಾಶಿ ಇದೆ, ಖುಷಿ ಏನ್ ಕೊಡ್ತು ನಿಮ್ಗೆ. ಅದು ಹೆಂಗಿದೆಯೋ ಅದನ್ನು ಸ್ವೀಕಾರ ಮಾಡಿ. ಆಮೇಲೆ ನನಗೆ ಜ್ಞಾನ ಆಯಿತು, ಇದ್ರ ಮೇಲೆ ನನ್ನ ಯಾವ ಅಧಿಕಾರವೂ ಇಲ್ಲ, ಇದ್ರ ಮೇಲೆ ನನಗೆ ಯಾವ ಅಧಿಕಾರವೂ ಇಲ್ಲ ಅಂತ ಜ್ಞಾನ ಯಾವಾಗ ನನಗಾಯಿತು, ಸ್ವೀಕಾರ ಮಾಡಿ ಕರೆದ್ಬಿಟ್ಟೆ. ಸ್ವೀಕಾರ ಮಾಡಿದಾಗ ಸಂತೋಷ ಬರ್ತು. ಅರ್ಥ ಮಾಡ್ಕೋಬೇಕು. ಸೊ ಈ ಜೀವನ ಏನು ಜಗತ್ತಿದೆ, ಈ ಜೀವನ ಜಗತ್ತನ್ನ ಸ್ವೀಕರಿಸಲಿಕ್ಕೆ ಇದು ಹೀಗೆ. ಅವಾಗಷ್ಟು ಇವನ ಸುಖ ದುಃಖ ನೋವು ಆಘಾತ ಅಪಾಯಿಂಟ್ಮೆಂಟು ಡಿಸಪಾಯಿಂಟ್ಮೆಂಟು ಆಶೆ ನಿರಾಶೆಗಳು ಡಿಪ್ರೆಷನ್ಸ್ಗಳು ಇವಷ್ಟು ಕೂಡ ಈಶ್ವರನಾಗ್ಬಿಡ್ತವೆ. ಮನಸ್ಸು ಬುದ್ಧಿ ಪ್ರಾಣ ಇಂದ್ರಿಯಗಳು ಎಲ್ಲವೂ ಈಶ್ವರನಿಗೆ ಸಮರ್ಪಿತ. ಯು ಆರ್ ರಿಲ್ಯಾಕ್ಸ್ಡ್ ಮನ್ಮನಾಭವ ಮತ್ ಭಕ್ತು ಮಧ್ಯ ಜೀವ ಅರ್ಥ ಆಯ್ತಾ. ದಿಸ್ ಇಸ್ ದಿ ಮೀನಿಂಗ್. ನಿನ್ನ ಮನಸ್ಸು, ನಿನ್ನ ಬುದ್ಧಿ, ನಿನ್ನ ಇಂದ್ರಿಯ ಪ್ರವೃತ್ತಿಗಳು, ಮೊದಲನೇದ್ದು ಈಶ್ವರಕೃತ ಜಗತ್ತು ನಮಗೆ ಯಾವ ನೋವನ್ನು ಕೊಟ್ಟಿಲ್ಲ. ಎರಡನೇದ್ದು ಈ ಜೀವನ ಜಗತ್ತು ಯಾವುದು ಧೀಮಯ ಯಾವುದು ಮನೋಮಯ ಅಂತಿದೆಯೋ ಇದು ನಮಗೆ ನೋವನ್ನು ಕೊಟ್ಟಿದ್ದರಿಂದಾಗಿ ನಾವು ಇದರಿಂದ ಬಿಡುಗಡೆಯನ್ನು ಹೊಂದಬೇಕು ಅನ್ನುವಂಥದ್ದು ಈ ಶ್ಲೋಕದ ತಾತ್ಪರ್ಯ. 33ನೇ ಶ್ಲೋಕ. ಅಸತ್ಯ ಪಿಚ ಬಾಹ್ಯೇರ್ಥೇ ಸ್ವಪ್ನಾದೌ ಬದ್ಧತೆ ನರಃ ಸಮಾಧಿ ಸುಪ್ತಿ ಮೂರ್ಛಾಸು ಸತ್ಯಪ್ಯಸ್ಮಿನ್ನ ಬದ್ಧತೆ. ಇನ್ನೊಂದು ಶ್ಲೋಕ ತಗೊಂಡ್ರೆ ದೂರದೇಶಂ ಗತೇ ಪುತ್ರೇ ಜೀವತ್ಯೇವಾತ್ರ ತತ್ಪಿತಾ ವಿಪ್ರಲಂಬಕ ವಾಕ್ಯೇನ ಮೃತಂ ಮತ್ವಾ ಪ್ರರೋದಿತಿ ಮೃತೇಪಿ ತಸ್ಮಿನ್ ವಾರ್ತಾಯಾಂ ಅಶ್ರುತಾಯಾಂ ನ ರೋದಿತಿ ಅತಃ ಸರ್ವಸ್ಯ ಜೀವಸ್ಯ ಮಾನಸಂ ಜಗತ್. ಎಷ್ಟು ಚೆನ್ನಾಗಿದೆ ನೋಡ್ರಿ. ಸ್ವಪ್ನ ಕನಸು, ಈ ಸ್ವಪ್ನದಲ್ಲಿ ಸ್ವಪ್ನ ಅದು ಬಾಹ್ಯಾರ್ಥೇ ಅಸತ್ಯ ಬೀಜ ಬಾಹ್ಯ ವಿಷಯಗಳು ಒಂದೂ ಇಲ್ಲ. ಸ್ವಪ್ನದಲ್ಲಿ ನೀವು ಮಲಗಿದ್ದು ಋಷಿಕೇಶ್, ಸ್ವಪ್ನದಲ್ಲಿ ಮಲಗಿದ್ದು ಋಷಿಕೇಶ್. ಅಲ್ಲಿ ನಿಮ್ದು ಒಂದು ಮನೆ ರಾಜಾಜನೇಗ್ ಇದೆ ಅನ್ನೋದು ಗೊತ್ತಿರುತ್ತದ? ಹಾಗಾದ್ರೆ ಇಲ್ವೋ? ಆದ್ರೆ ಅಲ್ಲಿ ಸ್ವಪ್ನ ಕಾಣವಾಗಿರೋದು ಹೌದಾ? ಸ್ವಪ್ನದಲ್ಲಿ ಸ್ವಪ್ನ ಕಾಣುವವನಿಗೆ ಸ್ವಪ್ನ ಮಾತ್ರ ಸತ್ಯ, ಇನ್ನೊಂದು ಯಾವುದೂ ಇಲ್ಲ. ಬಾಹ್ಯ ವಸ್ತು ಪದಾರ್ಥಗಳು ಘಟನೆಗಳು ಅನಿಸಿಕೆಗಳು ಸಂಬಂಧಗಳು ಯಾವೂ ಇಲ್ಲ. ಬಹಳ ಚಂದದ. ಅಸತ್ಯವಿದ ಬಾಹ್ಯಾರ್ಥೆ ಆದರೂ ನರಹ ಬದ್ಧತೆ. ಅಲ್ಲಿ ನಾನಾ ಪ್ರಕಾರವಾದ ಬಾಧೆಯನ್ನು ಪಡೋದು ಕಾಣಬಹುದು. ಹೊರಗೆ ಏನಾದರೂ ವಸ್ತುವೋ ಏನು? ಹೊರಗಿನ ಯಾವುದಾದ್ರೂ ವಸ್ತು ಪದಾರ್ಥ ಅವನಿಗೆ ನೋವು ಕೊಟ್ಟರೇನು? ಮತ್ತೆ ಯಾಕೆ ಅವನು ಅಷ್ಟು ಬಾಧೆ ಪಡ್ತಾನೆ? ಅವನು ಯಾಕೆ ಬಾಧೆ ಪಡ್ತಾನೆ? ಸಾವಿನ ಬಗ್ಗೆಯೋ, ಲಾಸ್ ಬಗ್ಗೆಯೋ, ನೋವಿನ ಬಗ್ಗೆಯೋ, ಆಘಾತಗಳ ಬಗ್ಗೆಯೋ, ಆಕ್ಸಿಡೆಂಟ್ಗಳ ಬಗ್ಗೆಯೋ ಏನೂ ಇಲ್ಲ. ಯಾವ ಬಾಹ್ಯ ಪದಾರ್ಥಗಳು, ಬಾಹ್ಯ ವ್ಯಕ್ತಿಗಳು, ಬಾಹ್ಯ ಘಟನೆಗಳು ಯಾವೂ ಅಲ್ಲಿ ಕಾರಣ ಆಗುವುದಿಲ್ಲ. ಮಯ್ಯಾಂತ ಅಳ್ತಿರ್ತಾನೆ, ಕಂಪ್ಲೇಂಟ್ ಲಾಜ್ ಮಾಡ್ತಾನೆ, ರಿಕ್ವೆಸ್ಟ್ ಮಾಡ್ಕೋತಾನೆ, ಟ್ಯಾಕ್ಸ್ ಜಾಸ್ತಿ ಆಗ್ತೀರಿ, ಸ್ವಲ್ಪ ಕಡಿಮೆ ಮಾಡ್ರಿ. ಹಾಗೆ ಬಾಹ್ಯ ವಸ್ತುವಿನ ಯಾವುದೇ ಕಾರಣವನ್ನು ಇಟ್ಟುಕೊಳ್ಳದೇ ನಮಗೆ ಸ್ವಪ್ನದಲ್ಲಿ ನೋವು ಆಗ್ತಾವಲ್ಲ, ಈ ನೋವಿಗೆ ಕಾರಣ ಯಾರು? ಈ ನೋವಿಗೆ ಕಾರಣ ಅವನೇ. ಇನ್ನು ಈ ಕಡೆ ಬನ್ನಿ, ಎಚ್ಚರಾವಸ್ಥೆಗೆ ಬನ್ನಿ. ಈ ಎಚ್ಚರಾವಸ್ಥೆಯಲ್ಲಿ ಎಲ್ಲ ಇದೆ. ಈ ಎಚ್ಚರಾವಸ್ಥೆ ಈ ಜಗತ್ತಿನಲ್ಲಿ ಎಲ್ಲವೂ ಇದೆ. ಆದ್ರೆ ನೀ ನಿದ್ದೆ ಹೋಗಿದೀಯ ಅಥವಾ ನೀ ಮೂರ್ಛೆ ಹೋಗಿದೀಯ? ಸಮಾಧಿ ಸುಪ್ತಿ ಮೂರ್ಛಾಸು. ನೀ ನಿದ್ದೆ ಹೋಗಿದೀಯ ಅಥವಾ ನೀ ಮೂರ್ಛೆ ಹೋಗಿದೀಯ ಅಥವಾ ನಿಮ್ಗೆ ಸಮಾಧಿ ಹತ್ತಿದೆ? ಈಗ ಹೊರಗಿನ ಯಾವುದಾದ್ರೂ ವಸ್ತು ನಿಮ್ಗೆ ಏನಾದ್ರೂ ಕಾರಣವಾದವ? ಇಲ್ಲ. ಹಾಗಾದ್ರೇನು? ಸ್ವಪ್ನದಲ್ಲಿ ಏನೂ ಇಲ್ಲ, ಆದರೆ ನಿನಗೆ ಅವು ಬಂಧಿಸಿವೆ. ಜಾಗೃತದಲ್ಲಿ ಎಲ್ಲವೂ ಇವೆ, ಆದರೆ ಅವು ನಿನಗೆ ಬಂಧನವನ್ನ ಮಾಡಿ. ಸ್ವಪ್ನದಲ್ಲಿ ಏನೂ ಇಲ್ಲ, ಆದರೆ ಅವು ಎಲ್ಲವೂ ನಿನಗೆ ಬಂಧಿಸಿವೆ. ಏನೇ ಇರಲಿ, ಮನೆ ಇಲ್ಲ, ಮಠ ಇಲ್ಲ, ಹೂದಿಲ್ಲ, ಅಗಲ ಇಲ್ಲ, ಹಣ ಇಲ್ಲ, ಅಕೌಂಟ್ ಇಲ್ಲ, ಬ್ಯಾಂಕ್ ಇಲ್ಲ, ಬಂಧುಗಳಿಲ್ಲ, ಬಾಂಧವರಿಲ್ಲ, ಆದರೂ ನಿನಗೆ ಅವು ಏನಾಗಿವೆ? ನೋವನ್ನ ಕೊಟ್ಟಿವೆ. ಎಚ್ಚರದಲ್ಲಿ ಎಲ್ಲವೂ ಇವೆ. ನೀನು ನಿದ್ದೆ ಹೋಗಿರ್ಬೋದು ಅಥವಾ ಮೂರ್ಛಾವಸ್ಥೆಯಲ್ಲಿರ್ಬೋದು, ಕುಮಾದಲ್ಲಿರ್ಬೋದು, ಆದರೆ ಯಾವೂ ನಿನ್ನ ನೋಡಿ, ಕೋಮಾದಲ್ಲಿದ್ದರು ಅಕಸ್ಮಾತ್ ಮಧ್ಯದಲ್ಲಿ ಎಚ್ಚರ ಅಂತ ಇಟ್ಕೊಳ್ರಿ. ಆವಾಗ ಅತ್ತ ಪಕ್ಕದಲ್ಲಿ ನಿಂತವ್ರು ಎಲ್ಲರೂ ನೋಡ್ತಾರೆ, ನಮ್ಮವರೆಲ್ಲ ಬಂದಾರ ಅವರನ್ನೆಲ್ಲ ನೋಡಿದ್ರೆ ಕಣ್ಣಾಗ ನೀರು ಬರಿಸುವ ಆಗ್ತದೆ. ಅವು ಯಾವ ನೀರು ಏನು ಅಂತ ನಮ್ಗೆ ತಿಳ್ಕೊಳಿಕ್ ಆಗೋದಿಲ್ಲ. ಆಮೇಲೆ ಏನೋ ನಮ್ಮ ನಮ್ಮದೇ ಆದ ಕಲ್ಪನಾ ಮಾಡ್ತೀವಿ, ಅಲ್ಲಿಗೆ ಮತ್ತೆ ಮೂರ್ಛೆಗೆ ಹೋಗ್ಬಿಡ್ತಾರೆ. ಆವಾಗ ನಾವೆಲ್ಲ ಪಕ್ಕದಲ್ಲಿ ಇದ್ದೀವಿ, ಆದರೆ ಅದ್ರ ಬಗ್ಗೆ ಯಾವ ಕಣ್ಣು ಇಲ್ಲ, ಯಾವ ನೀರು ಇಲ್ಲ. ಏನು ಎಚ್ಚರಾವಸ್ಥೆಯಲ್ಲಿ ಎಲ್ಲವೂ ಇದೆ, ಆದರೆ ಅವು ಯಾವ ನೋವಿಗೂ ಕಾರಣ ಆಗೋದಿಲ್ಲ. ಸ್ವಪ್ನದಲ್ಲಿ ಇವು ಯಾವೂ ಇಲ್ಲ, ಆದರೂ ನಮಗೆ ನೋವಿಗೆ ಕಾರಣ. ಅರ್ಥಾತ್ ಏನು? ನೋವು, ದುಃಖ, ಆಘಾತ, ಭ್ರಮ, ಇದು ಭ್ರಮಾಲೋಕ. ಯಾವುದರಲ್ಲೂ ಸತ್ಯತೆ ಇಲ್ಲ. ಅದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತೇವೆ ಸುಂದರವಾದಂಥದ್ದು. ದೂರದೇಶಂ ಗತೇ ಪುತ್ರೇ, ಯಾವ ಆಸ್ಟ್ರೇಲಿಯಾ ಎಲ್ಲ ಇಟಲಿ ಒಳಗೆ ಇತ್ತೀಚೆಗೆ ಇಟಲಿ ಅವರು ಜಾಸ್ತಿ ಆಗಿದೆ. ಅದು ಪೂರ ಕಟ್ ಮಾಡ್ಬೇಕಲ್ಲ ಇಟ್ಲಿ ಬೇಕ ಎಲ್ಲರಿಗೂ ಇಡ್ಲಿ ತಿನ್ನಿಸಿ ಕುತ್ಕೊಳ್ಳಿ ಅಂತ ಹೇಳ್ಬೋದು. ದೂರ ದೇಶಂಗತೆ ಪುತ್ರೇ ಜೀವತ್ಯೇವ ಅತ್ರ ತತ್ಪಿತ, ಅವ ಇನ್ನೂ ಜೀವಂತ ಇದ್ದಾನೆ. ಆದ್ರೆ ಈ ಕುಹಕರು ಅಂತ ಇರ್ತಾರೆ ನೋಡ್ರಿ, ಕುಹಕರು ಅಂದ್ರೆ ಕುಚೇಷ್ಟಿ ಮಾಡೋರು, ಕುಚೇಷ್ಟಿ ಮಾಡೋರು. ಇವನು ಸುಖವಾಗಿದ್ದಾನೆ ಅಂತ ತಡ್ಕೊಳಕ್ ಆಗೋದಿಲ್ಲ. ಅವ್ರೇನ್ ನೋಡ್ತಾರೆ, ಏನ್ರಿ ನಿಮ್ಗೆ ಗೊತ್ತಿಲ್ವಾ ಏನಪ್ಪ ಏನಾಯ್ತು ನಿಮ್ಮ ಮಗ ಸತ್ತ ಸತ್ತಾನ, ಆದ್ರೂ ಸತ್ತಾನ ಅಂತ ತಕ್ಷಣ ಇವನಿಗೆ ದುಃಖ ಆಯ್ತಲ್ಲೋ, ಇವನ್ ನೋವಾಯ್ತಿಲ್ಲೋ. ವಿಪ್ರಲಂಭಕ ವಾಕ್ಯನ ಮೃತಮತ್ವ ಪ್ರರೋದಿತಿ, ಓ ತಳ್ತಾನೆ ಅವ. ಈ ಅಳೋದೇನಾದ್ರೂ ವಿಡಿಯೋ ಮಾಡಿ ಯಾರಾದ್ರೂ ಅವನಿಗೆ ಕಳಿಸ್ಬಿಟ್ರು ಅಂತಂದ್ರೆ ನಮ್ಮಪ್ಪ ಯಾಕೆ ಕಳ್ಳಿ ಕರ್ತಾನೆ, ಏ ಅಪ್ಪ ನಾ ಇಲ್ಲೇ ಇದೇನೋ ಅವನ ಜೀವಂತಿದ್ದೇನೆ ನಾವು ಹೇಳ್ಬೇಕಮ್ಮ. ಈಗ ಇವರು ಅಂದ್ರೆ ಅವನು ಇದ್ದರೂ ಕೂಡ ಅವನು ಇಲ್ಲವೆಂದು ದುಃಖಿಸುತ್ತಾನೆ. ಇದ್ರ ಉಲ್ಟಾ ಇನ್ನೊಂದು ಹೇಳ್ತಾನೆ, ಮತ್ತೊಂದು ಏನ್ ಹೇಳ್ತಾರೆ, ಮೃತೇಪಿ ತಸ್ಮಿನ್ ವಾರ್ತಾಯ ಅಶ್ರುತಾಯ. ಅವನು ಇನ್ನು ಸಮಾಚಾರ ಬಂದಿಲ್ಲ, ಏನ್ ತಿಳ್ಕೊಂಡಿರ್ತಾನೆ ಆಫೀಸ್ಗೆ ಹೋಗಿರ್ತಾನೆ. ಈಗ ಆಫೀಸ್ ಟೈಮ್, ಆಫೀಸ್ಗೆ ಹೋಗಿರ್ತಾನೆ. ಈಗ ಮಾಡೋದು ಬೇಡ ಫೋನು, ರಾತ್ರಿ ಮಾಡೋಣ ಅಂತ ಅಲ್ಲಿ ರಾತ್ರಿ ಮಾಡೋಣ. ಇವನು ಹೇಳ್ತಿದ್ದೆ ಕೆಲಸ ಆದ್ರೆ ನಾನು ಹೋಗ್ಬಿಡಲ್ಲ ಅಂದ್ರೆ ಡಮ ಅಂತ ಶಿವ ಆಯ್ಕೊಂಡ ಅವ್ರು ಶಿವಾಯಮ್ಮ ಆಗ್ಬಿಟ್ಟ ಅವನು ಶಿವಾಯಮ್ಮ ಆಗಿ 8 ತಾಸು 10 ತಾಸು ಆಗಿದೆ. ಯಾರು ಇವನಿಗೆ ವಾರ್ತಾ ಬಂದಿಲ್ಲ. ಅವ ಇವನೇನ್ ತಿಳ್ಕೊತಾನೆ, ಏನ್ ತಿಳ್ಕೊತಾನೆ, ಅವನು ಇನ್ನೂ ಇದ್ದಾನೆ, ಚೆನ್ನಾಗಿದ್ದಾನೆ. ಸತ್ತಾನೆ ಅಂತ ಯಾರೋ ಮಾತಾಡಿದ್ದಕ್ಕೆ ಜೀವಂತಿದ್ರು ಕೂಡ ಜೀವನ ನೋವು ಪಟ್ಟಾನೆ. ಹೌದು, ಅವ್ ಸತ್ತಾನೆ ಆದರೆ ಅವನಿಗೆ ವಾರ್ತಾ ಬಂದಿಲ್ಲ, ಅದರಿಂದ ಸುಖವಾಗುತ್ತೆ. ಈಗ ಹೇಳು ಆ ದುಃಖಕ್ಕೂ ಈ ಸುಖಕ್ಕೂ ಏನಾಗ್ತದೆ. ಅತಃ ಸರ್ವಸ್ಯ ಜೀವಸ್ಯ ಬಂಧಕನ್ ಮಾನಸಂ ಜಗತ್. ಎಲ್ಲರಿಗೂ ಲಭ್ಯವಿದ್ದದ್ದು ಏನು ಅಂದ್ರೆ ಮಾನಸಂ ಜಗತ್. ಅದಕ್ಕೆ ಬ್ರಹ್ಮಾಜಿ ಹೇಳ್ತಂತ ಏನಂದ್ರೆ ಅವರವರ ಜಗತ್ತು, ಅವರವರ ಸ್ಟೈಲ್ ಹಿಂಗ್ ಮಾಡ ಅವರವರ ಜಗತ್ತು, ಅವರವರ ಜಗತ್ತು. ಪಿಚ್ ಇದಕ್ಕಿಂತ ಹೆಚ್ಚಿಗೆ ಹೋಗೋದೇ ಇಲ್ಲ. ನಮ್ ಪಿಚ್ ಕೆಳಗೆ ಬರಂಗಿಲ್ಲ ನೋಡಿ. ಆ ಜೀವಂತ ಇದ್ರು ಕೂಡ ಇವ್ ವಯ್ಯಾ ಕಳಿಗಿರ್ತ, ಇದಕ್ಕೇನರ್ಥ? ಇವನು ಸತ್ತೋಗಿದ್ದಾನೆ, ವಾರ್ತೆ ಬಂದಿಲ್ಲ, ಇವನು ಆರಾಮಾಗಿದ್ದಾನೆ, ಖುಷಿಯಾಗಿದೆ. ಎಷ್ಟು ನಡೆದಾಗ ಅಂತ ನಿಮ್ ಜೀವನ ಹೋಗಿಂತ ಘಟನೆ ಎಷ್ಟು ಆಗಿರ್ಬೋದು. ಹಾಗಾದ್ರೆ ಈ ಸುಖ ದುಃಖ ಇದು ವಸ್ತುವಿಂದ ಜಗತ್ತಿಂದ ಈಶ್ವರ ಕೊಟ್ಟಿದ್ದ ನಾದತ್ತೆ ಕಸ್ಯಚಿತ್ ಪಾಪ ನಚೈವ ಸುಖ ತಂದಿದ್ದು ಅಜ್ಞಾನೇನ ಆವೃತ ಜ್ಞಾನ ತೇನ ಮುಯ್ಯ. ಎಷ್ಟು ಚಂದ ಸ್ಪಷ್ಟ ಆಗ್ಬಿಟ್ಟಾನ ಭಗವಂತ, ನಾ ಯಾರ ಪಾಪನು ತಗೊಳ್ತಾರ ಯಾರ ಪುಣ್ಯನ ತಗೊಳ್ತಾರ. ದೇವರೇ ನನ್ನ ಪಾಪ ಎಲ್ಲ ತಗೋ ದೇವರೇ, ಮಾಡೋ ಪಾಪ ನೀ ಮಾಡಿ ನಾ ತಗೋ, ನಾನು ನನ್ನ ಪಾಪ ಕೊಟ್ಟೇ ಇಲ್ಲ ಹೋಗಿ. ಪಾಪ ನಾನು ಕೊಟ್ಟೇನಾ? ಹೌದು, ನೀನೇ ಕೊಟ್ಟದ್ದು. ಇಂಥ ಹೊಲಸು ಜಗತ್ತು, ಇಂಥ ಆಭಾಸವಾದ ಜಗತ್ತು ನೀನೇ ಕೊಟ್ಟದ್ದು, ಇಂಥ ನೋವಿನಲ್ಲಿ ಕೂಡ ಜಗತ್ತು ನೀನೇ ಕೊಟ್ಟದ್ದು. ಕೋಪಸ್ತು ಮತ್ತು ಒಳ್ಳೆ ಜಗತ್ತು ಯಾರು ಕೊಟ್ರು? ಅದು ನೀನೇ ಕೊಟ್ಟದ್ದು, ಯಾಕಂದ್ರೆ ಅದನ್ನು ವಾಪಸ್ ಕೊಟ್ಬಿಡು. ಪಾಪ ನಿನಗೆ, ದಿಸ್ ಇಸ್ ಟೂ ಮಚ್. ಕೊಟ್ಟರಿಗೆಲ್ಲ ಕೊಟ್ಬಿಡು. ಅವರವರ ಮಾಡಿದ ಪಾಪ ಅವರವರ ಅವರವರ ನೋವು ಅವರವರ ಸೇರಿ ಅವರವರ ದುಃಖ ಅವರವರ ಆಘಾತ ಅವರವರ ನಿರಾಶೆಗಳು ಆಶೆಗಳು ಅವರಿಗೇ ಸೇರಿತ್ತು. ಅಜ್ಞಾನೇನ ಆವೃತ ಜ್ಞಾನ ಯೂಸ್ಲೆಸ್ ಫೆಲೋ ಸಿಟ್ ಅಟ್ ದ ಪ್ಲೇಸ್ ಅಂಡ್ ಲರ್ನ್ ಸ್ಟಡಿ ಫ್ರಮ್ ಗುರುಜಿ ದೆನ್ ಯು ಲರ್ನ್ ಸಮಥಿಂಗ್ ಅಬೌಟ್ ಇಟ್. ಸುಮ್ಮನೆ ವಯ್ಯ ವಯ್ಯ ದೇವರೇ ನೀನೇ ಕಾಪಾಡ್ಬೇಕಪ್ಪ ನೀನೇ ತಗೋಬೇಕು ಅಂದ್ರೆ ಹೇಳ್ತಾರೆ. ಇದನ್ನೇ ಅವರು ದುರುಪಯೋಗ ಮಾಡ್ಕೊಂಡಿದ್ದು. ಈ ಮತಾಂತರ ಮಾಡೋರು ಏನ್ ಮಾಡ್ತಾರೆ ನೋಡಿದ್ಯಾ, ನಿಮ್ಮ ದೇವರು ನೋಡಿದ್ಯಾ ಇಷ್ಟು ಉದ್ದ ಬಿಳಿ ಅಂಗಿ ಹಾಕಿರ್ತಾರೆ, ಇಲ್ಲೊಂದು ಒಳ್ಳ ಒಂದನ್ನು ಹಾಕೊಂಡಿರ್ತಾರೆ ನೋಡಿದ್ಯಾ, ನಿಮ್ಮ ದೇವರು ಪಾಪಗಳನ್ನು ತಗೊಳಂಗಿಲ್ಲ. ನಮ್ಮ ದೇವ್ರು ನೋಡಿ, ಹಾ ನಮ್ಮಪ್ಪನ ಮಗ ಪಾಪ ತಗೊಳಿಕ್ಕೇನೆ ಬಂದ. ಅದನ್ನು ನೀವೇ ವಿಚಾರ ಮಾಡಿ, ಯಾವ ದೇವ್ರು ಶ್ರೇಷ್ಠ? ಇವು ಪಾಪ ಹಿಂದಿಲ್ಲ ಮುಂದಿಲ್ಲ, ಜನ್ಮ ಶತಮಾನಗಳಿಂದ ಅಸ್ಪೃಶ್ ಮಾಡಿ ದೂರೇ ಸರಿ ಸರಿ ಸರಿ ಸರಿ ಸರಿ ಸರಿ ಅಂತ ನಮ್ಮ ಸಂಸ್ಕೃತಿಯನ್ನು ದೂರಿಟ್ಟು ಇವತ್ತು ಅನುಭವ ಏನು? ಹೌದು ಬಿಡಿ, ನಿಮ್ಮ ದೇವರೇ ಶ್ರೇಷ್ಠ, ನಾವು ನಿಮ್ಮ ಧರ್ಮಕ್ಕೆ ಸೇರ್ಕೊಂಡು ವಿದ್ಯಾವಂತರು. ಅಜ್ಞಾನೇನ ಆವೃತ ನಿನ್ನ ಸ್ವರೂಪದ ಅರಿವು ನಿನಗಿಲ್ಲ, ಜಗತ್ತಿನ ಅರಿವು ನಿನಗಿಲ್ಲ, ಜೀವನ ಅರಿವು ನಿನಗಿಲ್ಲ, ಈಶ್ವರನ ಅರಿವು ನಿನಗಿಲ್ಲ. ಇವು ಮೂರು ಬೇರೆ ಬೇರೆ ಅಲ್ಲ, ಈ ಮೂರಲ್ಲಿರುವಂಥ ತತ್ವ ಒಂದೇ. ಆ ಒಂದೇ ಒಂದು ತತ್ವವು ಈ ಉಪಾಧಿಯಿಂದಾಗಿ ಜೀವ ಅನಿಸಿಕೊಳ್ತದೆ, ಆ ಒಂದೇ ಒಂದು ತತ್ವವು ಈ ನಾಮರೂಪಗಳಿಂದಾಗಿ ಜಗತ್ತು ಅನಿಸ್ಕೊಂಡಿದೆ, ಒಂದೇ ಒಂದು ತತ್ವವು ಇದರ ಕಾರಣದಿಂದಾಗಿ ಈಶ್ವರ ಅನಿಸ್ಕೊಂಡಿದೆ, ಅನ್ಯಥಾ ಇವು ಮೂರಿಲ್ಲ ಇರುವುದು ಒಂದೇ ಅನ್ನುವ ಜ್ಞಾನ ನಿನಗಿಲ್ಲದೇ ಇದ್ದರಿಂದಾಗಿ ನಿನ್ನದೇ ಆದಂತಹ ದುಃಖ ನೋವಿಗೆ ನೀವು ಒಳಪಡ್ತಾ ಇದ್ದೀಯಾ. ಅಜ್ಞಾನೇನ ಆವೃತ ಜ್ಞಾನ ತೇನ ಜಂತವ. ಜಂತವ ಅಂದ್ರೆ ಜೀವರಾಶಿಗಳು, ಮನುಷ್ಯ ಅಂತರ್ಥ. ಮನುಷ್ಯ ಯಾಕೆ ಎಷ್ಟು ನೋವು ಪಡ್ತಾನೆ, ಬಾಧೆ ಪಡ್ತಾನೆ? ತಿಳುವಳಿಕೆ ಇಲ್ಲ, ಜಿಜ್ಞಾಸ ಇಲ್ಲ, ಚಿಂತನೆ ಇಲ್ಲ, ಸುಮ್ಮನೆ ಆರೋಪಗಳು. ಧರ್ಮದ ಮೇಲೆ ಆರೋಪ, ದೇವರ ಮೇಲೆ ಆರೋಪ, ನಮ್ಮ ಕಲ್ಚರ್ ಮೇಲೆ ಆರೋಪ, ನಮ್ಮ ಸಂಸ್ಕಾರಗಳ ಮೇಲೆ ಆರೋಪ, ನಮ್ಮ ಸಂಸ್ಕೃತಿಯ ಮೇಲೆ ಆರೋಪ, ಬರೀ ಆರೋಪ ಮಾಡ್ಕೋತ ಹೋಗೋದು. ನಾ ಹೇಳಿರುವ ಕೊಯ್ಯ ಕೊಯ್ಯ ಕೊಯ್ಯ ಕೊಯ್ಯ, ಇದ್ರು ಕೊಯ್ಯ ಕೊಯ್ಯ, ಇರದಿದ್ರು ಕೊಯ್ಯ ಕೊಯ್ಯ. ನಾನು ಹೇಳ್ತೀನಿ, ತಿಳ್ಕೊಂಡರೆ ಮಾತಾಡಬೇಕು, ಇಲ್ದೆ ಹೋದ್ರೆ ತಿಳ್ಕೊಳ್ಳದೆ ಹೋದ್ರೆ ಬಾಯಿ ಮುಚ್ಚಿಸ್ಕೊಂಡಿರ್ತೀವಿ. ಈ ಮಧ್ಯದಲ್ಲಿದ್ದಾರೆ ನೋಡ್ರಿ ಇವರು, ಮಧ್ಯಸ್ಥ ಇವನಂತಹ ಅಪಾಯಕಾರಿ ಯಾವ ಬೇರೆ ಇಲ್ಲ. ಈ ಬೆಣ್ಣೆನೂ ಬೇಕಂತಾನೆ, ಈ ಬೆಣ್ಣೆನೂ ಬೇಕು, ತಾನು ಮಾತ್ರ ಸುಖವಾಗಿದ್ರೆ ಆಯ್ತಷ್ಟೇ. ಈ ಮಧ್ಯವರ್ತಿಗಳ ಮೇಲೆ ವಿಶ್ವಾಸ ಇರಬಾರ್ದು, ಮಧ್ಯವರ್ತಿ ಕೆಲಸ ಒಂದು ಮಾಡಬಾರ್ದು. ಡೈರೆಕ್ಟ್ ಅಕ್ರಾಸ್ ದ ಟೇಬಲ್ ಕೂತ್ಕೊಂಡು ಮಾತಾಡ್ತೀಯ ಮಾತಾಡು, ಬೈತೀಯ ಬೈ, ಅವಮಾನ ಮಾಡ್ತೀಯ ಮಾಡು, ಹೊಗಳ್ತೀಯ ಹೊಗಳು, ತೆಗಳ್ತೀಯ ತೆಗಳು, ಎದುರ ಬಂದ್ರೆ ಥರ್ಡ್ ಪರ್ಸನ್ ಬರ್ತಾರೆ ನೋಡ್ರಿ, ಅವನ ಉದರ್ ಬಿ ಕಟ್ ಕರೆಗ ಇದ್ರ ಬಿ ಕಟ್ ಕರೆ. ಮೂವತ್ತಾರನೇ ಶ್ಲೋಕ, ವಿಜ್ಞಾನವಾದೋ ಭಾಗ್ಯಾರ್ಥ ವೈಯರ್ಥ್ಯಾತ್ಯಾದಿ ಹೇತಿ ಚೇ. ಹೌದಲ್ಲ, ಈಗ ನಿಮ್ ಬಾಯಿಂದ ಬರ್ಲಿಲ್ಲ ಅದು. ನ ವೃದ್ಧ್ಯಾಕಾರ ಮಾಘಾತು ಬಾಹ್ಯಸ್ಯಾಪೇಕ್ಷಿತತ್ವತಃ ವಿಜ್ಞಾನವಾದೋ ಬಾಹ್ಯಾರ್ಥ ಬಾಹ್ಯಾರ್ಥ ವೈಯರ್ಥ್ಯಾಪ್ಸಾದಿ ಹೇತಿ ಚೇ. ನ ವೃದ್ಧ್ಯಾಕಾರ ಮಾಧಾತು ಬಾಹ್ಯಸ್ಯಾಪೇಕ್ಷಿತತ್ವತಃ ಭಾರಿ ಫಾಸ್ಟ್ ಹೋಗ್ತಾರೆ, ಸ್ವಲ್ಪ ಸಮಾಧಾನ ಮಾತಾಡ್ರಿ. ನಾವು ಒಂದು ವೇಳೆ ಈ ಮಾನಸಿಕ ಜಗತ್ತು ಜೀವನ ಜಗತ್ತು ಇದು ಬಂಧನಕಾರಿ ಅಂತ ಹೇಳಿದ್ದೆ, ಆದರೆ ಹಾಗೆ ಈಶ್ವರ ಕಾರ್ಯ ವ್ಯರ್ಥ ಆಗೋಯ್ತು. ಇದ್ದು ಜನ ಅಲ್ಲ ನೀವ್ ಯಾರು ಪ್ರಶ್ನೆ ಕೇಳಿಲ್ಲ, ಹೆಂಗ ಅವನ ಪ್ರಶ್ನೆ ಕೇಳ್ತಾನೆ ಏನು ಅಂದ್ರೆ, ಒಂದು ವೇಳೆ ಜೀವನ ಸುಖ ದುಃಖ ನೋವುಗಳಿಗೆ ಅವನ ಜಗತ್ತೇ ಅವನಿಗೆ ಕಾರಣ ಅಂತ ಆಗಿದ್ದಾದ್ರೆ ಈಶ್ವರ ಜಗತ್ ತಗೊಂಡು ಏನ್ ಮಾಡ್ಬೇಕು? ಈಶ್ವರ ಯಾಕಿಂತ ಜಗತ್ತನ್ನ ಮಾಡ್ಬೇಕಾದ್ರೆ ಎದಕ್ಕಾಗಿ ಮಾಡಿದ್ದಾನೆ ಅನ್ನೋ ಪ್ರಶ್ನೆಗಳೆಲ್ಲ ಉತ್ಪತ್ತಿ ಆಗ್ತದೆ. ಅಲ್ಲಿ ಅವರು ವಿಜ್ಞಾನವಾದ ಅಂತ ಹೆಸರಿಟ್ಟ ವಾದ ಇದೆ ಅದೆಲ್ಲ ಬೇಡ ನಿಮಗೆ, ಇಷ್ಟೇ ಈ ಪ್ರಕಾರವಾದಂತಹ ತಿಳುವಳಿಕೆಯನ್ನು ಹೊಂದಿದ ಜನ ಅವರು ಪ್ರಶ್ನಿಸ್ತಾರೆ ಏನು ಬಾಹ್ಯಾರ್ಥ ವೈಯತ್ಯಾತ್ ಸ್ಯಾದ್ ಇತಿ ಏತಿ ಚೇತ್. ಇವು ಏನು ಹೊರಗಿರುವಂತಹದ್ದಿದೆ ತತ್ವಗಳು, ಹೊರಗಿರುವಂತಹ ವಿಷಯ ವಸ್ತುಗಳು ಪದಾರ್ಥಗಳು ನಾಮ ರೂಪಗಳು ಏನಿವೆಯೋ ಇವು ಈಶ್ವರನಿಂದ ಉಂಟಾದಂತಹದ್ದು ಇಲ್ಲವು, ಇವು ವ್ಯರ್ಥ. ಬಾಹ್ಯವಾದ ಈ ಜಗತ್ತು ವ್ಯರ್ಥ ಅಂತ ಆಗಿದ್ದಾದರೆ ಕೇಳ್ಕೊಂಡ್ರೆ ನೀವೆಲ್ಲ ಕೇಳ್ಕೊ ಸರಿಯಾಗಿ, ಬಾಹ್ಯವಾಗಿರುವಂತಹ ನಾಮರೂಪದ ಈ ವಸ್ತುಗಳು ಪದಾರ್ಥಗಳು ವ್ಯರ್ಥ ಅಂತ ಆಗಿದ್ದಾದರೆ ಇವು ಒಳಗೆ ಮೂಡ್ಲಿಕ್ಕೇನು ಇಲ್ಲ ಅಂತ. ಒಳಗೆ ಯಾವ ಮೂಡ್ಲಿಲ್ಲ ಅಂದ್ರೆ ಮನೋಮಯ ಜಗತ್ ಇಲ್ಲ ಅಂತ. ಮನೋಮಯ ಜಗತ್ ಇಲ್ಲ ಅಂತ ಆಗಿದ್ದಾದ್ರೆ ಇವನಿಗೆ ಬುದ್ಧಿ ಗ್ರಾಹ್ಯ ಯಾವುದು ಇಲ್ಲದಿದ್ದರಿಂದಾಗಿ ಇವನ ಸುಖ ದುಃಖ ನೋವುಗಳು ಇಲ್ಲ ಅಂತ ಆಗೋಯ್ತು. ಇವನು ಈ ಪ್ರಕಾರವಾಗಿ ಸುಖ ದುಃಖ ನೋವುಗಳು ಇಲ್ಲ ಅಂತ ಆಗಿದ್ದಾದರೆ ಇವನಿಗೆ ಬಿಡುಗಡೆ ಬೇಕು ಅಂತ ಬಯಸುವುದಿಲ್ಲ ಅಂತಾಯ್ತು. ಬಿಡುಗಡೆ ಬೇಕು ಅಂತ ಬಯಸುವುದಿಲ್ಲ ಅಂತಾದ್ಮೇಲೆ ಶಾಸ್ತ್ರ ಬಿಡುಗಡೆ ಮಾಡುವ ಆಚಾರ್ಯ ಶಾಸ್ತ್ರ ಉಪದೇಶ ಇಲ್ಲ ಅಂತಾಯ್ತು. ಇವು ಯಾವೂ ಇಲ್ಲ ಅಂದಮೇಲೆ ವೇದಗಳು ಇಲ್ಲ ಅಂತಾಯ್ತು. ಹೌದು, ವೇದಗಳು ಇಲ್ಲ. ನಾವು ಮೊದಲೇ ಹೇಳಿಕತ್ತೆ ವೇದ ಸುಳ್ಳು, ವೇದ ಸುಳ್ಳು, ವೇದ ಇಲ್ಲ. ಪೂರಾ ಸಂಸ್ಕಾರ ಸಂಸ್ಕೃತಿಗೆ ಮತ್ತು ಆಚಾರ್ಯ ಶಿಷ್ಯ ಪರಂಪರೆಗೆ ಆಘಾತ ಬರ್ತದೆ. ನೀನು ಬಾಹ್ಯ ಜಗತ್ತಿನ ಅವಶ್ಯಕತೆ ಏನು? ಈಶ್ವರ ಈ ಜಗತ್ತಿನ ಅನವಶ್ಯಕವಾಗಿ, ಈಶ್ವರನ ಈ ಜಗತ್ತು ಅನವಶ್ಯಕವಾಗಿ ಹೋಯ್ತಲ್ಲ ಅನ್ನುವ ನಿನ್ನ ತಾತ್ಪರ್ಯ ಇಲ್ಲಿ ಹೊಂದಿ ಬರುವುದಿಲ್ಲ. ಯಾಕಂದ್ರೆ ಆ ಹೊರಗಿನ ಜಗತ್ತು ಅಂತೀರೋ, ಆ ಹೊರಗಿನ ಜಗತ್ತು ವ್ಯರ್ಥ ಅಂತ ಹೇಳ್ತಿರೋ, ಅದು ವ್ಯರ್ಥ ಅಲ್ಲ. ಯಾಕಂದ್ರೆ ಅದು ಇದ್ರಿಂದಾಗಿ ಅದು ಒಳಪ್ರವೇಶ ಆಗಿದೆ, ಅದು ಒಳಪ್ರವೇಶ ಆಗಿದ್ದರಿಂದಾಗಿ ರಾಗದ್ವೇಷ ಆಗಿದೆ, ರಾಗದ್ವೇಷ ಆಗಿದ್ದರಿಂದಾಗಿ ಬಂಧನ ಉಂಟಾಗಿದೆ, ಬಂಧನ ಉಂಟಾಗಿದ್ದರಿಂದಾಗಿ ಬಂಧನವನ್ನು ಸಹಿಸಲಾರದ ನೀನು ನನಗೆ ಬಂಧನದಿಂದ ಬಿಡುಗಡಬೇಕು ಅಂತ ನನ್ನ ಹತ್ರ ಬಂದಿದ್ದೀನಿ. ಇದು ಹೋದ್ರೆ ರಿಟರ್ನ್ ಟಿಕೆಟ್ ಹೆಂಗೋ ತಗೊಂಡಿಲ್ಲ ಬಿಟ್ಟಿರಿ, ಅವತ್ತ ಹೋಗ್ಬಿಡ್ಬೋದಾಗಿತ್ತ. ಯಾಕೆ ಹೋಗ್ಲಿಲ್ಲ? ನಮ್ಗೆ ಏನೇನು ಸಮಸ್ಯೆಗಳವ ಅಂತ ತಿಳ್ಕೊಂಡು ಪರಿಹಾರ ಮಾಡ್ತೀವಿ ಬಂದೀವಿ, ನೀವು ಪರಿಹಾರ ಮಾಡ್ರಿ. ಆದ್ರೆ ಈ ಸಮಸ್ಯೆಗಳು ಎಲ್ಲೇನು ಬಂದವು ನಿನಗೆ? ನನ್ನಿಂದ ಈ ಸಮಸ್ಯೆಗಳು ಏನೇನು ಬಂದು ನಿನಗೆ? ಇದು ಬಾಹ್ಯ ಜಗತ್ತಿನ ಒಂದು, ಬಾಹ್ಯ ಜಗತ್ ಯಾರು ಈಶ್ವರ ಅಂದ್ರೆ ಟೋಟಲಿ ವ್ಯರ್ಥ ಅಂತ ಹೇಳಬೇಡ. ಯಾಕೋ ಕಿವಿಗೆ ಚಲೋ ಅನಿಸುದಿಲ್ಲ ಅಂದ್ರೆ ಈಶ್ವರ ಇಸ್ ಮೀನಿಂಗ್ಲೆಸ್ ಅಂದಾಗಾಯ್ತು. ಅವನ ವಿಚಾರ ತತ್ ಸೃಷ್ಟ ತದೇವ ಅನುಪ್ರಾವಿಶತ ಯೂಸ್ಲೆಸ್. ಕಟ್ಬೇಕು ಯಾಕೆ, ಒಳ ಪ್ರವೇಶ ಮಾಡ್ಬೇಕು ಯಾಕೆ, ಕಟ್ ಸುಮ್ಮನೆ ಇದ್ಬಿಡುವುದಾಗಿತ್ತು. ಸ ತಪೋ ತಪ್ಯದ ತಪಸ್ ಮಾಡ್ತೀವಿ ನಾವು ಹೋಗಿ ಹಿಮಾಲಯದಲ್ಲಿ ತಪಸ್ ಮಾಡ್ತೀವಿ. ವಸಿಷ್ಠ ಗುಹಾದ್ರೆ ಅವನಿಗೇನು ಅವಶ್ಯಕತೆ ತಪಸ್ ಮಾಡೋದು ಅಂದ್ರೆ ನಿಮ್ದೆಲ್ಲ ಮುಖ ಹೆಂಗಾಗಿತ್ತು? ಇದ್ರ ಬದಲು ಮನಸ್ಸು ಕೊಡ್ತಿದ್ರೆ ಅನ್ನುವ ಈ ಪ್ರಶ್ನೆಯನ್ನ ಮನಸ್ಸು ಇಟ್ಕೊಂಡು ಮಾತಾಡಿದ್ದೀವಿ. ಮನಸ್ಸಿನ ನಿನಗೆ ಒಂದ್ ವೇಳೆ ಮನಸ್ಸು ಕೊಟ್ಟಿಲ್ಲ ಅಂದ್ರೆ ಈ ಪ್ರಶ್ನೆ ಕೇಳುವ ಸಾಧ್ಯತೆ ಆದ್ರೆ ಈ ಬಂಧನಗಳೇ ಇರ್ತಾ ಇರ್ಲಿಲ್ಲ. ಈ ಬಂಧನಗಳು ಅಂತ ಇರ್ತಾ ಇಲ್ಲ ಅನ್ನೋದನ್ನ ತಿಳ್ಕೊಂಡ್ರೆ ಬಂಧನಗಳು ಅವ ಅನ್ನೋದನ್ನ ಒಪ್ಕೋಬೇಕಾಯ್ತಾ? ಹೌದಾ, ಬಂಧನಗಳು ಅವ ಅಂತ ಒಪ್ಕೋಬೇಕು ಅಂತ ಅಂದ್ಮೇಲೆ ಅವು ಬಂಧನ ಆಗಿವೆ ಅಂತ ಆಯ್ತು. ಯಾವ ಬಂಧನವಾಗಿವೆ? ಅವನ ವಿಚಾರಗಳು, ಅವನ ಅಜ್ಞಾನ, ಅವನ ಅವಿವೇಕ, ಅವನ ಅವನದೇ ಆದಂತಹ ರಾಗದ್ವೇಷಗಳು ಅವನಿಗೆ ಬಂಧನವನ್ನು ಉಂಟು ಮಾಡಿವೆ ಅಂತ. ಅವು ಇಲ್ಲದೇ ಇದ್ದಾಗ ಇನ್ನು ಬಂಧನ ಆಗ್ತಿರಲಿಲ್ಲ, ಒಪ್ಪುತ್ತೀನಿ, ಓಕೆ ಫೈನ್ ಅಂತ ನಾವು ವಿಚಾರ ಮಾಡ್ಲಿಕ್ಕೂ ಕೂಡ ಬಂಧನಗಳು ಇವೆ ಅನ್ನೋದನ್ನು ಒಪ್ಕೋಬೇಕಲ್ಲ. ಬಂಧನಗಳೆಲ್ಲ ನೀವು ವಿಚಾರಣೆ ಬರ್ತಿದ್ದಿಲ್ಲ. ಏನು ಬಂಧನಗಳಿಂದ ಬಿಡುಗಡೆ? ಮೋಕ್ಷ ಮೇ ಭೂಯ, ನನಗೆ ಮೋಕ್ಷ ಉಂಟಾಗಲಿ ಅಂತ ಅನಿಸುತ್ತಿದ್ದಿಲ್ಲ. ಅದು ಯಾವಾಗ ಅನಿಸ್ತಿದ್ದ ಅನಿಸ್ತದೆ? ಬಂಧನ ಆಗ್ಯದ ಅಂತ ಗೊತ್ತಾದ್ಮೇಲೆ ಮೋಕ್ಷ ಬೇಕು ಅಂತ ಅನಿಸ್ತದೆ. ಅಲ್ಲ, ಬಂದ ಕೂಡಲೇ ಹೋಗಿದ್ರೆ ಚೆನ್ನಾಗಿರ್ತಲ್ಲ. ಈ ಅಬೂದು ಬಹುದುಗಳ ಮಾತುಗಳು ಬಿಡಿ, ವಾಸ್ತವಿಕತೆ ಏನು ವಿಚಾರ ಮಾಡಿ. ಇದು ವಾಸ್ತವಿಕತೆ ಏನಂದ್ರೆ, ಈಶ್ವರನ ಈ ಜಗತ್ತು ವ್ಯರ್ಥ ಅನ್ನುವಂತಹ ನಿನ್ನ ಮಾತು ಸರಿಯಲ್ಲ. ಯಾಕೆ? ಅದರಲ್ಲೂ ಕೂಡ ಏನಾದ್ರೂ ಸಾರ್ಥಕತೆ ಇದೆ. ಯಾಕೆ? ಏನು ಸಾರ್ಥಕತೆ? ಅವು ಎಲ್ಲವೂ ಇದ್ದರಿಂದಾಗಿ ನಿನ್ನ ಒಳಗೆ ನಿನ್ನ ರಾಗದ್ವೇಷಕ್ಕೆ ತಕ್ಕಂತೆ, ನಿನ್ನ ಸಂಸ್ಕಾರ, ನಿನ್ನ ಸತ್ವದ ಸ್ತಮ ಗುಣಗಳಿಗೆ ತಕ್ಕಂತೆ ಅವು ನಿನ್ನಲ್ಲಿ ಒಳಗೆ ಪ್ರವೇಶವಾಗಿ ನಿನಗೆ ನಿನ್ನದೇ ಆದಂತಹ ಅಭಿಮಾನವನ್ನು ಪಡೆದಂತವಾಗಿ ನಿಮ್ಮ ವ್ಯಾಮೋಹದಿಂದಾಗಿ ನೀನು ಅವಳ ರಾಗದ್ವೇಷಗಳು ಬೆಳೆಸಿಕೊಂಡು ಆ ಮೂಲಕವಾಗಿ ನಿನ್ನ ಒಳಗೆ ಅವುಗಳಲ್ಲಿ ಬಿಡುಗಡೆ ಆಗಬೇಕು ಅಂತ ನಿಮ್ಗೆ ಫೀಲಿಂಗ್ ಬರ್ತದೆ. ಸೊ ಇದರೊಳಗೆ ಏನು ಅಂತದ್ದು ಪರೀಕ್ಷೆ ಆಗುವಂಥದ್ದು ಯಾವುದಿಲ್ಲ. ನೀನು ಈಶ್ವರನ ಜಗತ್ತು ವ್ಯರ್ಥ ಅಂತ ಏನು ಹೇಳ್ಕೊಂಡೋ ಅದು ತಪ್ಪಾಗ್ತದೆ. ಒಂದೇ ರೀತಿ ನೋಡಿದರೆ ಈ ಬಾಹ್ಯ ವಿಷಯ ನಾಮರೂಪಗಳ ಜಗತ್ತದಲ್ಲ, ಇದು ವ್ಯರ್ಥವೇ. ವೈಯರ್ಥ್ಯಂ ಅಸ್ತುವ, ಅಥವಾ ನೀನು ವೈಯರ್ಥ್ಯಂ ಇದು ವ್ಯರ್ಥ ಅನ್ನುವಂಥದ್ದನ್ನು ಒಪ್ಕೊಂಬೋಣ. ಆದರೂ ಕೂಡ ಕೇಳ್ಕೊಳ್ಳಿ, ಎಷ್ಟು ಚಂದಿದೆ, ಇದನ್ನು ವ್ಯರ್ಥ ಅಂತ ಒಪ್ಕೊಂಬೋಣ. ಆದರೂ ಕೂಡ ಇದನ್ನ ಅಲ್ಲಗಳಿಲಿ ಬರ್ತದ, ಸೂರ್ಯನನ್ನ ಅಲ್ಲಗಳಿಲಿ ವಾರಾಯಿತು ನಾ ಇಷ್ಮಹೆ, ವಾರಾಯಿತು ಅಂದ್ರೆ ಕಳ್ಕೊಳ್ಳಿಕ್ ಸಾಧ್ಯ ಇಲ್ಲ. ಇದನ್ನ ಕಳ್ಕೊಳ್ಳಿ, ನಕ್ಷತ್ರವನ್ನು ಕಳ್ಕೊಳ್ಳಿ, ಆಕಾಶವನ್ನು ಕಳ್ಕೊಳ್ಳಿ. ಇದು ಆಕಾಶ ಹೆಂಗಿರಬಾರ್ದಾಗಿತ್ತು, ಹಂಗಿರ್ಬೇಕಾಗಿತ್ತು, ಮಾಡ್ಕೊಳ್ಳಿ. ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ, ಬಾ ಚುಚ್ಚಾಗ್ಬೇಕು. ವಾರಾಯಿತು ನ ಇಷ್ಮಹಿ, ನಾನು ಈ ಪ್ರಕಾರವಾದಂತಹ ನಿರಾಕರಣೆಯನ್ನು ಮಾಡಲಿಕ್ಕೆ ನನಗೆ ಸಾಧ್ಯ ಇಲ್ಲ. ಪ್ರಯೋಜನ ಅಪೇಕ್ಷಂತೆ ನ ಮಾನಾನಿತಿ ಈ ಸ್ಥಿತಿ. ಮಾನ ಅಂದ್ರೆ ಪ್ರಮಾಣ. ಏನ್ ಪ್ರಮಾಣ ಮಾಡ್ತವೆ ಈ ಕಣ್ಣ ಕಿವಿಮೂಗು ನಾಲಿಗೆ ಇಂದ್ರಿಯಗಳು? ಇವು ಪ್ರತ್ಯಕ್ಷ ಪ್ರಮಾಣಗಳು ಅಂತ ಕರೀತಾರೆ. ಇವು ಏನ್ ಮಾಡ್ತವೆ? ಪ್ರಮೇಯವನ್ನು ಸಿದ್ಧ ಮಾಡ್ತವೆ. ಹೇಗಿದೆಯೋ ಹಾಗೆ ಸಿದ್ಧ ಮಾಡ್ತಾವೋ, ಏನು ಹೆಚ್ಚು ಕಡಿಮೆ ಮಾಡ್ತಾವೆ. ಇದು ಬರಿ ಚಂದ, ಯಾರು ತಂದಾರು ಗೊತ್ತಿಲ್ಲ, ನಿಲ್ಲ ತಂದಾರ, ಅರ್ಧ ಕಪ್ ಇದೆ ಅರ್ಧ ಕೆಂಪ. ಸೊ ಕೆಂಪಾದ್ರೂ ಇದ್ದೇ ಇರ್ಬಾರ್ದಾಗಿತ್ತ, ಕಪ್ಪಾದ್ರೂ ಇರ್ಬಾರ್ದಾಗಿತ್ತ ಅಂತ ನೀ ಅಂದಿದ್ದಾದ್ರೆ, ಈ ಸೃಷ್ಟಿ ಏನಿದೆಯೋ ಇದು ಹೆಂಗಿದೆಯೋ ಹಂಗಿದೆ. ಇದು ಸಿದ್ಧ ಮಾಡಿ ತೋರಿಸ್ತದೆ. ಏನು ಸಿದ್ಧ ಮಾಡ್ತದೆ? ವಸ್ತು ಹೇಗಿದೆಯೋ ಹಾಗೆ ಮಾತ್ರ ಸಿದ್ಧ ಮಾಡ್ತದೆ. ಒಂದ್ ಸ್ವಲ್ಪ ಕಡಿಮೆ ಅಲ್ಲ, ಒಂದ್ ಸ್ವಲ್ಪ ಹೆಚ್ಚಿಗೆ ಅಲ್ಲ, ಒಂದ್ ತೂಕ ಕಡಿಮೆ ಅಲ್ಲ, ಒಂದು ಹೆಚ್ಚಿಗೆ ಅಲ್ಲ, ಇದು ಸಿದ್ಧ ಮಾಡ್ತದೆ. ಅಷ್ಟು ಎಷ್ಟು ಸಿದ್ಧ ಮಾಡ್ತದೆ ಹೇಗಿದೆಯೋ ಅದೇ. ಆದ್ದರಿಂದ ಪ್ರಮಾಣಗಳು, ಪ್ರತ್ಯಕ್ಷ ಪ್ರಮಾಣಗಳು ವಸ್ತು ಆಪೇಕ್ಷಿಕವೇ ವಿನಃ ನಿನ್ನ ಮನಸ್ಸಿಗೆ ತಕ್ಕಂತೆ. ಸಾಯಂಕಾಲ ಅವರು ಹಾಡ್ತಾರೆ, ಒಂದು ಯಮನ್ ರಾಗಳು ಹಾಡ್ತಾರೆ, ರೇವತಿ ರಾಗ ಚೆನ್ನಾಗಿತ್ತಲ್ಲ, ಅದು ಹಾಡಬಾರ್ದಾಗಿತ್ತ? ನಿನ್ನ ಕಿವಿ ಕೇಳಿಸ್ಕೊಂಡಿತ್ತ ಅಷ್ಟು, ಅದು ಎಷ್ಟಿದೆಯೋ ಅಷ್ಟು ಸಿದ್ಧ ಮಾಡಿ ತೋರಿಸ್ತದೆ. ಇದು ಯಮನ ರಾಗ. ಯಮನ್ ರಾಗ ಅಂದ್ರೆ ಯಮನಿಗೆ ಹೇಳ್ತಾರೆ, ಪ್ರಯೋಜನ ಅಪೇಕ್ಷಂತೆ ನ ಮಾನಾನಿಧಿ ಸ್ಥಿತಿ. ಪ್ರಮಾಣಗಳು, ಪ್ರತ್ಯಕ್ಷ ಪ್ರಮಾಣಗಳು ಏನು ಸಿದ್ಧ ಮಾಡಬೇಕೋ ಅಷ್ಟನ್ನು ಮಾತ್ರ ಸಿದ್ಧ ಮಾಡ್ತೇವೆ, ನಹ ವಸ್ತು ಹೇಗಿದೆಯೋ ಹಾಗೆ ಮಾತ್ರ ಸಿದ್ಧ ಮಾಡ್ತೇವೆ. ನಾ ಸ್ವಲ್ಪ ಹೆಚ್ಚಲ್ಲ, ಸ್ವಲ್ಪ ಕಡಿಮೆ ಅಲ್ಲ. ಈ ಜಗತ್ತು ಹೀಗಿದೆ ಹೀಗಿದೆ, ಇದು ಸ್ಪರ್ಶ ಹೀಗಿದೆ ಹೀಗಿದೆ, ಇದು ರುಚಿ ಹೀಗಿದೆ ಹೀಗಿದೆ, ಈ ಶಬ್ದ ಹೀಗಿದೆ ಹೀಗಿದೆ, ಇಷ್ಟೇ. ಇಷ್ಟೇ ಸಿದ್ಧ ಮಾಡುತ್ತದ. ಬಾಕಿ ಎಲ್ಲ ಈ ಯೂಸದ ಸ್ವರೂ ಈ ಜೀವನದೇ ಎಲ್ಲನೂ ಅದೇ ಮೊದ ಮಸಾಲ ಮತ್ತೆ ಭಗವಂತನ ಮೇಲೆ ಎಲ್ಲೇ. ಸೊ ಇದೇ ಅಪೇಕ್ಷಂತೆ ಮಾನಾನಿ ಹಿ ಸ್ಥಿತಿ ಬಂದಶ್ಚೇನ್ಮಾನಸದ್ವೈತಂ ಶಾಮ್ಯತಿ ಅಭ್ಯಸೇದ್ಯೋಗಮೇವಾತಃ ಬ್ರಹ್ಮಜ್ಞಾನೇನ ಕಿಂ ವದ. ಬಂದಶ್ಚೇನ್ಮಾನಸದ್ವೈತಂ ತನ್ನಿರೋಧೇನ ಶಾಮ್ಯತಿ ಅಭ್ಯಸೇದ್ಯ ಯೋಗಮೇವಾತಃ ಬ್ರಹ್ಮಜ್ಞಾನೇನ ಕಿಂ ವದ. ಆಯ್ತು ಗುರುಗಳೇ, ನಿಮ್ಮ ಹೇಳಿಕೆ ಪ್ರಕಾರ ಮಾನಸಿಕ ದ್ವೈತ ಏನಿದೆಯೋ, ಜೀವನ ದ್ವೈತ ಏನಿದೆಯೋ, ಈ ಜೀವನ ಜಗತ್ತು ಅಂತಿದೆ, ಇದು ನಿಜವಾಗಿಯೂ ಬಂಧನಕಾರಿ ಅಂತ ಆಯ್ತು. ಆಯ್ತು, ನೀವು ಹೇಳ್ಬೇಕಾದ್ರೆ ಒಪ್ಕೋತೀವಿ. ಆವಾಗ ಭಾರಿ ಸುಲಭ, ಮನಸ್ಸನ್ನು ನಿಗ್ರಹಿಸ್ಬಿಟ್ರಾಗೋಯ್ತು. ಮನಸ್ಸನ್ನು ನಿಗ್ರಹಿಸ್ಬಿಟ್ರೆ ಮಾನಸಿಕ ಜಗತ್ತಿಲ್ಲ, ಮಾನಸಿಕ ಜಗತ್ತಿಲ್ಲ ಮೋಕ್ಷವನ್ನು ಹೊಂದಿದೆ. ಮನಸ್ಸನ್ನು ಹೇಗೆ ನಿಗ್ರಹಿಸ್ಬೇಕು? ಯೋಗ ಮಾರ್ಗಿ ಈಶ್ವರ್ಯ ಯೋಗ ಮಾರ್ಗಿ ಏನು ಪ್ರಾಣ ಜಗ್ಗು ಪ್ರಾಣ ಬಿಡು, ಕೊನೆ ಪ್ರಾಣ ಅಲ್ಲ ಪ್ರಾಣ ಜಗ್ಗು ಪ್ರಾಣ ಬಿಡು ಪ್ರಾಣ ಜಗ್ಗು ಪ್ರಾಣ ಬಿಡು ಸಾಧ್ಯದ ತಲೆ ಕೆಳಗೆ ಮಾಡು. ಯೋಗಾಭ್ಯಾಸ ಮಾಡುವವರಿಗೆ ಮಿನಿಮಮ್ ಇಷ್ಟು ಗೊತ್ತಿರ್ಬೇಕು. ಏನು ಯೋಗಾಭ್ಯಾಸ ಇದು ಮೋಕ್ಷಕ್ಕಲ್ಲ, ಯೋಗಾಭ್ಯಾಸ ಇದು ಆತ್ಮಜ್ಞಾನಕ್ಕಲ್ಲ, ಯೋಗಾಭ್ಯಾಸ ಇದು ನಮ್ಮ ದೇಹದ ಆರೋಗ್ಯವನ್ನು ಸರಿಯಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ, ಒಂದು ಪ್ರಯತ್ನ ಅಷ್ಟೆ. ಇಂಥವು ಎಷ್ಟೋ ಪ್ರಯತ್ನಗಳಿವೆ. ನ್ಯಾಚುರೋಪತಿಯವರು ಹೇಳ್ತಾರೆ ಈಗಿರುವ ಒಬ್ಬೊಬ್ಬರು ಜಲ ಚಿಕಿತ್ಸಾ ಅಂತ ಬರೋದು, ಬೆಳಗ್ಗೆ ಇಷ್ಟು ನೀರು ಕುಡಿ, ಮಧ್ಯಾಹ್ನ ಇಷ್ಟು ನೀರು ಕುಡಿ, ಸಾಯಂಕಾಲ ಇಷ್ಟು ನೀರು ಕುಡಿ, ಜಲ ಚಿಕಿತ್ಸಾ ವಾಟರ್ ಥೆರಪಿ ವಾಕಿಂಗ್ ಥೆರಪಿ ಟಾಕಿಂಗ್ ಥೆರಪಿ ಲಾಫಿಂಗ್ ಕ್ಲಬ್ ಓಕೆ ವಾಟ್ ಎವರ್. ಸೊ ಯೋಗ ಮಾಡ್ಬಿಟ್ರಾಯ್ತಲ್ರಿ, ಅಭ್ಯಸೇತ್ ಯೋಗಮೇವ ಅತಃ ಏನ್ ಮಾಡ್ಬೇಕು ಇವನಿಗ? ಯೋಗಾಭ್ಯಾಸ ಮಾಡ್ಬೇಕು. ಯೋಗಾಭ್ಯಾಸ ಬ್ರಹ್ಮಜ್ಞಾನೇನ ಕಿಂ, ಬ್ರಹ್ಮಜ್ಞಾನ ತಗೊಂಡೇನ್ ಮಾಡ್ಬೇಕು? ಯಾಕೆ ಬ್ರಹ್ಮಜ್ಞಾನ ಪಡ್ಕೋಬೇಕು? ಯೋಗಾಭ್ಯಾಸ ಅಷ್ಟು ಸ್ವಸ್ಥಿರಸ್ತು ಯಾವುದರಿಂದ? ಯೋಗ ಯೋಗಾಭ್ಯಾಸ ಅಂತ ತಕ್ಷಣ ನೋಡ್ರಿ, ಏನದು ಪೂರಕ ರೇಚಕ ಕುಂಭಕ ಚಕ್ರ ಕೆಳಗಿನ ಕಾಲೇಜಿನ ಮೇಲೆ ಪ್ರಮಾಣ ಇಲ್ಲ ಸ್ವಾಮಿ, ಪ್ರಮಾಣ ಇಲ್ಲ. ನಾವು ಪ್ರಮಾಣ ಇಟ್ಕೊಂಡು ಮಾತಾಡ್ತೇವೆ, ಪ್ರಮಾಣ ಇಲ್ಲ. ನಿಮ್ಗೆಲ್ಲ ಬೇಜಾರಾಗುತ್ತೆ ಹಾಗೆ ಮಾತಾಡ್ತಾ ಇದ್ರೆ, ಯಾಕಂದ್ರೆ ನಿಮಗೆ ಪ್ರಮಾಣನೂ ಗೊತ್ತಿಲ್ಲ ಅಪ್ರಮಾಣ. ಪ್ರಮಾಣ ಇಲ್ಲ, ಶಾಸ್ತ್ರ ಹೇಳಿದ್ರೆ ಪ್ರಮಾಣ ಇಲ್ಲ. ಅಕಸ್ಮಾತ್ ಇಲ್ಲಿ ಅಲ್ಲಿ ಎಲ್ಲೋ ಒಂದ್ ಕಡೆ ಇದ್ದದ್ದಾದ್ರೆ ಶಂಕರಾಚಾರ್ಯ ಭಾಷೆ ಬರೀಲಿಕ್ಕೂ ಹೋಗಿಲ್ಲ. ಯಾವ ಚಕ್ರದ ಬಗ್ಗೆಯೂ ಶಂಕರಾಚಾರ್ಯ ಎಲ್ಲೂ ಭಾಷೆ ಬರ್ತಿಲ್ಲ. ಏ ಸ್ವಾಮೀಜಿ ಸೌಂದರ್ಯ ಲಹರಿ ನೃತ್ಯಾಸ್ತ್ರದಲ್ಲಿದೆ, ಅದು ಅವರೇ ಬರ್ತಾರ ಅಂತ ಗ್ಯಾರಂಟಿ ಇಲ್ಲ. ಬೇರೆ ಯಾವ್ದಾದ್ರು ಶಂಕರಾಚಾರ್ಯ ಬರ್ತಾರೆ, ಅವತ್ತಿನ ಇವತ್ತಿನಂಗೆ ಸಾವಿರಾರು ಮಂದಿ ಶಂಕರಾಚಾರ್ಯ ಇದ್ದಾರೆ. ಕರ್ನಾಟಕದ ಶೃಂಗೇರಿ ಒಂದೇ ಮಠ ಇದೆ, 18 ಶೃಂಗೇರಿ ಬ್ರಾಂಚಸ್ ಇವೆ, ಅವು ಶಂಕರ ಮಠಗಳು ಅಂತ ಅನ್ಸುತ್ತೆ. ಅಲ್ಲಿ ಇರೋದು ಶಂಕರಾಚಾರ್ಯ. ಯೋಗಾಭ್ಯಾಸದಿಂದ ಮನಸ್ಸನ್ನ ನಿಗ್ರಹಿಸಿಬಿಟ್ರೆ ಜೀವನ ದ್ವೈತವು ಶಾಂತವಾಗಿ ಹೋಗ್ತದೆ, ಮೋಕ್ಷ ಆಗ್ತದೆ ಅನ್ನುವಂಥ ನಿನ್ನ ವಾದ ಎಷ್ಟು ಮಾಡ್ಲಿಕ್ಕೆ ಸರಿ ತಪ್ಪು ಅನ್ನೋದನ್ನ ಮಧ್ಯಾಹ್ನ ಕ್ಲಾಸ್ನಲ್ಲಿ ನೋಡಿ. ಧನ್ಯವಾದ. ಥ್ಯಾಂಕ್ ಯು. ಜೈ ಶ್ರೀ ದಯಾನಂದ್ ಜೀ. ಜೈ ಶ್ರೀ ದಯಾನಂದ್ ಜೀ.